ಸಿಬಿಐ ನೂತನ ನಿರ್ದೇಶಕರಾಗಿ ಡಿಜಿಪಿ ಪ್ರವೀಣ್ ಸೂದ್ ನೇಮಕ. ಐಸಿಎಸ್ಇ 10 ಮತ್ತು 12ನೇ ತರಗತಿ ಫಲಿತಾಂಶ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50.34. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಪರಿಸರ ನುಡಿ. ಸಮಾಜವಾದ ಮನುಷ್ಯರೆಲ್ಲರಲ್ಲೂ ಸಮಾನತೆಯನ್ನು ಬೋಧಿಸಿದರೆ ಇಕಾಲಜಿ ಇಡೀ ವಿಶ್ವದ ಸರ್ವ ಚರಾಚರ ವಸ್ತುಗಳೂ ಸಮಾನ ಮುಖ್ಯ ಎಂದು ಸಾಕ್ಷ್ಯಾಧಾರಗಳ ಸಮೇತ ತೋರಿಸಿಕೊಡುತ್ತದೆ ಎಂದಿದ್ದಾರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಹಕ್ಕಿಗಳು ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ನಾನು ಮನುಷ್ಯರ ಸಾಮಾಜಿಕ ಕಥಾವಸ್ತುವನ್ನು ತೆಗೆದುಕೊಂಡು ಬರೆದರೂ ಅಲ್ಲಿ ಹಕ್ಕಿಗಳು ನುಸುಳಿರುತ್ತವೆ. ಇದು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಪರಿಸರ ನುಡಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಕುರಿತು ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕುರುಬಹಳ್ಳಿಯಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಕೆ ಪ್ರಶಾಂತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿ. ಸಂದರ್ಶಿಸುತ್ತಾರೆ ಎಸ್ ಸುಬ್ರಹ್ಮಣ್ಯ. ನಂತರದಲ್ಲಿ ಒಂದು ಪರಿಸರ ಗೀತೆ ಹಾಗೂ ಜನಪದ ಗೀತೆಯನ್ನ ಕೇಳಲಿದ್ದೀರಿ. ರೈತ ಬಾಂಧವರೇ, ಸಮಗ್ರ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಕುರಿತು ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕುರುಬಹಳ್ಳಿಯಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಕೆ ಪ್ರಶಾಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಗಂಜಿಗೆರೆ ಪೋಸ್ಟ್ ಕುರುಬಹಳ್ಳಿಯಲ್ಲಿ ಯಶಸ್ವಿಯಾಗಿ ಕುಟುಂಬ ಕೃಷಿಯಲ್ಲಿ ನಿರತರಾಗಿರುವಂತಹ ತಂದೆ ಹಾಗೂ ಮಕ್ಕಳು. ತಂದೆ ಕುಮಾರ್ ಅಂತ, 52 ವರ್ಷ, ಮಗ ಕೆ ಪ್ರಶಾಂತ್ ಕುಮಾರ್ ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿ. ವಿದ್ಯಾಭ್ಯಾಸದ ಜೊತೆ ಜೊತೆಗೇನೆ ಸಹ ಕೃಷಿಯಲ್ಲಿ, ಹೈನುಗಾರಿಕೆಯಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಲಿನ ಉತ್ಪಾದನೆ ಸಾಕಷ್ಟು ಆಗ್ತಾ ಇದೆ. ಅದನ್ನು ಅವರು ಆರ್ಗ್ಯಾನಿಕ್ ಹಾಲು ಅಂತಲೇ ಮಾರುಕಟ್ಟೆಯನ್ನು ಸಹ ಕಲ್ಪಿಸಿಕೊಂಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ. ಈಗ ನಿಮ್ಮ ಕುಟುಂಬದಲ್ಲಿ ಈ ಹೈನುಗಾರಿಕೆ ಮೊದಲಿಂದಾನು ಬಂದಿದೆ ಅಲ್ವಾ? ಮೊದಲು ಎಷ್ಟು ಹಸುಗಳಿತ್ತು, ಯಾವ ತರ ಮಾಡ್ತಿದ್ದೀರಿ, ಈಗ ಒಂದು 2-3 ವರ್ಷದಿಂದ ಏನೆಲ್ಲ ಬದಲಾವಣೆಗಳು ಮಾಡ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಬದಲಾವಣೆ ಏನಿಲ್ಲ ಸರ್, ಇದು ಮುಂಚೆ ಉಳೋದನ ಮತ್ತೆ 4 ಇರಾತಿದನ ಆಳು ಮೊದ್ಲಿಂದಾನು ರಾಸುಗಳಿದ್ದು ಅವೆಲ್ಲ ಕಳೆದು ಬಿಟ್ಟು ಈಗ ಅಮ್ಮಗೆ ಅವೆಲ್ಲ ನೋಡಕ್ಕಿಲ್ಲ. ಈ ಮಧ್ಯೆ ಹಿಂಸೆ ಆಯ್ತೆ ಬಂದ್ಬಿಟ್ಟು ಈಗ ಇಲ್ಲಿ ಇರಾತಿದನ ಮಾಡ್ಕೊಂಡು ಹಿಂಗೆ ಇರೋ ಸೈಡಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹಾಲೀಗ ಪ್ರೈವೇಟ್ ಕೊಟ್ಕೊಂಡು ಈಗ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಈಗ ನಿಮ್ಗೆ 1.5 ಎಕರೆ ಪ್ರದೇಶದಲ್ಲಿ ತೆಂಗು, ಅಡಿಕೆ, ಹಾಗೇನೆ ಈ ದನಗಳಿಗೆ ಬೇಕಾದ ಮೇವನ್ನು ಬೆಳ್ಕೋತಾ ಇದೀರಿ, ಮೇವನ್ನು ಬೆಳ್ಕೋತೀವಿ, ಕಬ್ಬನ್ನು ಬೆಳೀತಾ ಇದೀರಿ, ಕಬ್ಬು ಬೆಳ್ಕೋತೀವಿ ಆರಂಭ. ಇನ್ನು ಏನೆಲ್ಲ ಕೃಷಿಗಳಲ್ಲಿ ನಿಮ್ಗೆ ಅನುಭವ ಇದೆ, ಏನೆಲ್ಲ ಬೆಳೆಗಳನ್ನ ಬೆಳೆದಿದ್ರಿ ಈ ಮುಂಚೆ? ಮುಂಚೆ ಬೆಳೀತಿದ್ದು ರಾಗಿ, ಭತ್ತ, ಹುಳ್ಳಿ, ಇನ್ನು ಇತ್ತೀಚೆ ಆರಂಭಗಳೆಲ್ಲ ಮಾಡ್ತಿದ್ದೋ ಹೂವು ಬೆಳ್ಕೊಂಡು. ಇನ್ನಾದ ಬಿಟ್ಟು ಈಗ ಅವೆಲ್ಲ ಏನ್ ಮಾಡ್ತಾ ಇಲ್ಲ, ಈ ದನಗಳೇ ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡು. ಈ ತರ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸಿದ್ ಯಾಕೆ? ಬದಲಾವಣೆ ಅಂದ್ರೆ ಮಾಡ್ತಾ ಮಾಡ್ತಾ ಹೋದ್ವಲ್ಲ ಸರಿ, ಈಗ ಅವ ಕಳೆದ್ ಬಿಟ್ಟು ಈ ಮುಂದಕ್ಕೆ ಇನ್ನದೇ ಕಂಟಿನ್ಯೂ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಮುಂಚೆನೂ 4 ದನ ಇದ್ವು ಅದೆಲ್ಲ ಇರತ್ತೀವು, ಇನ್ನು ಅದ್ರ ಜೊತೆ ಹಂಗೆ ಮೊದ್ಮದ್ದೆ ತಂದು ಬಿಟ್ಕೊಂಡು. ಅಂದ್ರೆ ಮಕ್ಕಳೆಲ್ಲ ದೊಡ್ಡವರಾದ್ರು ಅವ್ರ ನಿಮ್ಗೆ ಕೈ ಜೋಡಿಸಿದ್ರು, ಹಾಗಾಗಿ ಇದೆಲ್ಲ ಮಾಡಕ್ ಸಾಧ್ಯ ಆಯ್ತು ಅಲ್ವಾ? ಈಗ ಏನೆಲ್ಲ ವ್ಯವಸ್ಥೆ, ಈಗ ನಾವು ನೋಡ್ತಾ ಇದೀವಿ ಇಲ್ಲಿ ಏನೆಲ್ಲ ವ್ಯವಸ್ಥೆಯನ್ನ ನೀವು ಮಾಡಿದೀರಿ ಹೊಸದಾಗಿ ಹೇಳಿ. ಹೊಸದಾಗದ ಈ ದನಗಳು ಮಾಡ್ಕೊಂಡಿದೀವಿ, ಇನ್ ಮಾಮೂಲು ಮುಂಚೆ ಇದ್ದದ್ದೇ ಭೂಮಿಗಳಿವೆ, ಇನ್ನೇನು ಬೇರೆ ಏನು ಸಂಪಾದನೆ ಮಾಡಿಲ್ಲ. ಇನ್ನೂ ಒಂದಿಷ್ಟು ಕೋಳಿ ಹೂ ದನಗಳು ನೋಡ್ಕೊಂಡು ಅಷ್ಟೇ ಕಾಲ ಕಳ್ಕೊಂಡು ಹೊರಗಡೆ ಮೇವು ಸಾಲ್ಟ ಜಾರಿ ಮೇವು ತಗೋತೀವಿ ನಮ್ದೇ ಆದ್ರೆ ನಮ್ದ್ರಲ್ಲೇ. ಬಳಕೆ ಮಾಡ್ಕೋತೀವಿ. ನಿಸ್ಟಿಂಗ್ ಮಾಡ್ಕೊಂಡು ಹಿಂಗಾದ್ರೆ ಮೇಯಿಸ್ಕೊಂಡು ಅಲ್ಲಿಂಗ್ ಪ್ರೈವೇಟ್ ಹಾಕೊಂಡು ಹೋಯ್ತಾ ಇವಿ. ಮೇಯಕ್ ಬಿಡ್ತೀರಾ ಹಸುಗಳನ್ನ ಹೊರಗಡೆ? ಹೊರಗಡೆ ಬಿಡುದಿಲ್ಲ, ಹೊರಗಡೆ ಎಲ್ಲೂ ಬಿಡುದಿಲ್ಲ. ಎಲ್ಲಿಂದ ತಂದ್ರಿ ಹಸುಗಳನ್ನೆಲ್ಲ? ಹಸುಗಳು ಬೇರೆ ಬೇರೆ ಕಡೆ ಊರಿಂದ ತಗೊಂಡು, ಒಂದು ಚೀನ್ಯ, ಒಂದು ಡಿಂಕ, ಇನ್ನೊಂದು ಬಾರೆ ನಾರಾಯಣಪುರದ ಹತ್ರ ಬಾರೆ ಅಂತದ್ದು, ಅಲ್ಲಿದೊಂದು. ಹಿಂಗೆ ಯಾವ ಊರುಗಳಲ್ಲೂ ಪರ್ಚೇಸ್ ಆಯ್ತವೋ ಅಲ್ಲಿ ಹೇಳಿದಿರ್ತಾರಲ್ಲ ಪಾರ್ಟಿಗಳಿಂದ ತಾವೇ ಅಂತ ಅಲ್ಲಿಗೆ ಹೋಗೋದು, ಖರೀದಿ ಮಾಡ್ಕೊಂಡು ತಗೋಬರೋದು. ಈಗ ನಿಮ್ಮ ಮಗ ಪ್ರಶಾಂತ್ ಕುಮಾರ್ ಅವ್ರನ್ನ ಮಾತಾಡ್ಸೋಣ. ಪ್ರಶಾಂತ್, ನಮಗೆ ಒಂಥರ ಕುತೂಹಲ ಇದೆ, ಇಂಜಿನಿಯರಿಂಗ್ ವಿದ್ಯಾರ್ಥಿ ನೀವು, ಮೊದಲು ಇಲ್ಲೇ ಮೆಕ್ಯಾನಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡ್ಕೊಂಡ್ರಿ, ಈಗ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೀರಿ. ಈ ಮಧ್ಯೆ ಈ ಹೈನುಗಾರಿಕೆಯಲ್ಲಿ ಆಸಕ್ತಿ ಬಂದಿದ್ದು ಹೆಂಗೆ? ಮತ್ತು ನಿಮ್ಮ ತಂದೆ ಹೇಳಿದ ಹಾಗೆ ಮೊದಲಿದ್ದ ವ್ಯವಸ್ಥೆಯಲ್ಲೂ ಪಶುಪಾಲನೆ ಅನ್ನೋದು ನಿಮ್ಮ ಕುಟುಂಬದಲ್ಲಿ ಒಂದು ಕಸಬಾಗಿ ನೀವು ಮಾಡ್ಕೊಂಡು ಬಂದಿದ್ದೀರಿ. ಇತ್ತೀಚೆಗೆ ಏನೆಲ್ಲ ಬದಲಾವಣೆಗಳನ್ನು ನೀವು ಮಾಡಿದ್ದೀರಿ, ಹಿಂಗೆ ಮಾಡ್ಕೋಬೇಕು ಅಂತ ನಿಮಗೆ ಹೆಂಗೆ ಅನ್ನಿಸ್ತು, ಯಾವ ರೀತಿ ಪ್ರಾರಂಭ ಆಯಿತು, ಈಗ ಏನೆಲ್ಲ ಮಾಡಿದ್ದೀರಿ ಬದಲಾವಣೆಗಳು, ಅದೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗಿ. ಸರ್, ನಾವು ಡಿಪ್ಲೊಮಾ ಮಾಡಬೇಕಾದ್ರೆ ಹಾಸ್ಟೆಲಲ್ಲೇ ಸ್ಟೇ ಆಗಿದ್ದು, ಸೊ ಅವಾಗ ಇಲ್ಲಿಗೆ ಊರಿಗೆ ಬರೋಕ್ಕಾಗ್ತಿರಲಿಲ್ಲ, ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಹಾಲಿಡೇಸಲ್ಲಿ ಬಂದು ಕೃಷಿ ಮಾಡ್ತಿದ್ರು ನಮ್ಮ ತಂದೆಯವರು. ಆ ಕೃಷಿ ಮಾಡಬೇಕಾದ್ರೆ ಅಷ್ಟೋ ಇಷ್ಟೋ ನಮ್ಗೆ ಹಾಲಿಡೇಸಲ್ಲಿ ಬಂದು ಹೆಲ್ಪ್ ಮಾಡ್ತಿದ್ದು. ಈಗ ಬಿ ರ್ಯಾಂಕಿಂಗ್ ಮೇಲೆ ಫ್ರೀ ಸೀಟ್ ಕೇರ್ಪೇಟೆಲ್ಲೇ ಆಯಿತು. ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀನಿ ಮನೆಗೆ ಮತ್ತು ಕಾಲೇಜಿಗೆ. ಮೊದಲು ಹಸುಗಳಿದ್ದು ಎರಡಿದ್ದೋ, ಒಂದು ಎರಡು ಕರುಗಳಿದ್ದು, ಆ ಹಸುಗಳು ಒಂದಷ್ಟು ಪೇಮೆಂಟ್ ಅಂತ ಬರ್ತಿತ್ತು. ಮತ್ತು ವ್ಯವಸಾಯನೂ ಮಾಡ್ತಿದ್ದೋ. ವ್ಯವಸಾಯ ಮಾಡಬೇಕಾದ್ರೆ ಏನಾಗ್ತಿತ್ತು, ಬೀನಿಸು ಈ ಥರದ್ದು ತರಕಾರಿಗಳೆಲ್ಲ ಬೆಳೀತಿದ್ದು. ಅದು ಕರೆಕ್ಟ್ ರೇಟ್ ಒಂದು ಸಲ ಸಿಕ್ಕಿದ್ರೆ ಇನ್ನೊಂದು ಸಲ ಸಿಗೋಂಗಿಲ್ಲ. ಒಂದು ಸಲ ಕರೆಕ್ಟಾಗಿ ರೈಟ್ ಸಿಕ್ತು ಅಂದರೆ ಇನ್ನು ನಾಲ್ಕು ಬೆಳೆ ಅದು ಎಷ್ಟು ರೈಟ್ ಇತ್ತು ಆ ರೈಟ್ಗೆ ಎಲ್ಲ ಇದಾಗ್ಬಿಡ್ತಿತ್ತು ಸರ್. ಹಂಗಾಗಿ ಈಗ ಹಸುಗಳಿದ್ವಲ್ಲ ಫಸ್ಟು, ಅದು ಕಾನ್ಸ್ಟೆಂಟಾಗಿ ಒಂದಿಷ್ಟು ಅಮೌಂಟ್ ಅಂತ ಬರ್ತಿತ್ತು. ಸೊ ಇದೇ ಹಸುಗಳನ್ನ ಇಂಪ್ರೂವ್ ಮಾಡ್ದೋ. ಮತ್ತು ಈಗ ಹಾಲನ್ನು ನಾವು ಆರ್ಗ್ಯಾನಿಕ್ ಮಿಲ್ಕ್ ಅಂತ ಡೈರಿ ಕೊಡ್ತಾ ಇದ್ದೀವಿ ಸರ್. ಇದಕ್ಕೆ ಯಾವುದೇ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಹಾಕೋಂಗಿಲ್ಲ. ಬಟ್ ನಾವು ಕೂಡ ಫುಡ್ಡು ಹೇಗಿದೆ ಅಂತ ಅಂದರೆ ಆ ಫುಡ್ಡು ಕೂಡ ವಿತೌಟ್ ಕೆಮಿಕಲ್ ಸರ್. ಫೀಡಲ್ಲಿ ಪರ್ಸೆಂಟೇಜ್ ಆಫ್ ಕೆಮಿಕಲ್ ಜಾಸ್ತಿ ಇರುತ್ತೆ. ಆ ಕೆಮಿಕಲ್ಲು ಕೂಡ ನಾವು ಯೂಸ್ ಮಾಡಲ್ಲ. ಅಳಿಜೋಳ ನುಚ್ಚು, ಕಡಲೆ ಒಟ್ಟು, ಕಡಲೆ ಹಿಂಡಿ, ಇವು ಮೂರು ಮಾತ್ರ ಕೊಡ್ತೀವಿ. ಸೊ KMF ಡೈರಿಗಿಂತ ರೇಟು ಕೂಡ ಉತ್ತಮವಾಗಿ ಸಿಗುತ್ತೆ ನಮಗೆ. ಮತ್ತು ಹಸುಗಳನ್ನ ನಾವು ಕಟ್ಟು ಮೇಯಿಸಲ್ಲ ಸರ್. ಈಗ ಒಂದು ಟೈಮ್ ಫೀಡಿಂಗು ಮತ್ತು ಮೇವು ಎಲ್ಲ ಸುರಿದಿದ್ದೀವಿ, ಈಗ ಮೇಯ್ತವೆ. ಹೊರಗಡೆ ಬಿಡ್ತೀವಿ, ಹೊರಗಡೆ ಬಿಟ್ಟರೆ ಅವೇ ಎಷ್ಟು ಬೇಕಷ್ಟು ನೀರು ಕುಡಿತವೆ, ಮಲ್ಕೊಳ್ತವೆ. ತಿರ್ಗಾ ಯಾವಾಗ ಹಸುವಾಗುತ್ತೆ ತಿರ್ಗಾ ಹೋಗಿ ಅವಷ್ಟಕ್ಕೆ ಅವೇ ಮೇಯ್ತವೆ, ಕೊಟ್ಟಿಗೆ ಹೋಗ್ತವೆ, ಕೊಟ್ಟಿಗೆ ಹೋಗಿ ಅವೇ ಮೇಯ್ತವೆ. ಹಂಗಾಗಿ ನಮಗೆ ಮ್ಯಾನ್ ಪವರು ಕಮ್ಮಿ ಆದರೂ ಮಾಡ್ಬೋದು. ಹೇಗೆ ಅಂತ ಅಂದರೆ ಈಗ ಎಷ್ಟು ದಿವ್ಸಕ್ಕೆ ಬೇಕಾದರೂ ನಾವು ಕಸಗಳನ್ನ ಎತ್ಕೋಬೋದು. ಅಲ್ಲೇ ಕಟ್ಟೋದಾದರೆ ಅವಾಗೇ ಎತ್ಕೋಬೇಕು, ಬಟ್ ಎನಿ ಟೈಮ್ ನೀಟ್ ಮಾಡ್ಕೋತಾ ಇರಬೇಕು. ಈಗ ಹಂಗೇನಿಲ್ಲ, ಆರಾಮಾಗಿ ಅವೇ ಮೇಯ್ತವೆ ಹೋಗ್ತವೆ. ಈಗ ಮೋರ್ ದೆನ್ 10 liters ಕೊಡೋವಂಥ ಹಸುಗಳಿಗೆ ಪರ್ ಟೈಮ್ಗೆ 5 kg ಜೋಳ ನುಚ್ಚು, 3 kg ಕಡಲೆ ಹಿಂಡಿ, ಮತ್ತು 2 kg ಕಡಲೆ ಒಟ್ಟು ಕೊಡ್ತೀವಿ. ಅದು ಏನಂದರೆ ಮೋರ್ ದೆನ್ 10 ಅಂದರೆ 15ಕ್ಕಿಂತನೂ ಮೇಲಿರ್ತದೆ, ಅಂಥ ಹಸುಗಳು ಮಾತ್ರ ಅಷ್ಟು ಕೊಡ್ತೀವಿ. ಇನ್ನು ಕಮ್ಮಿ ಆಯಿತು ಅಂತಂದರೆ ಒಂದೇ ಟೈಮ್ ಸರ್ ಕೊಡೋದು, ಅದು ಒಂದು ದಿವಸಕ್ಕೆ ಅಷ್ಟು ಕೊಡ್ತೀವಿ. ಇನ್ನು ಕರುಗಳಿಗೆಲ್ಲ ಸ್ವಲ್ಪ ಜೋಳ ನುಚ್ಚು, ಕಡಲೆ ಹಿಂಡಿ, ಕಡಲೆ ಒಟ್ಟು, ಅದ್ರ ಜೊತೆಗೆ ಒಂದು ಮಿಲ್ಕ್ ಹಾಲು ಕೊಡ್ತೀವಿ. ಹಾಲು ಹೆಂಗೆ ಕೊಡ್ತೀವಿ ಅಂದರೆ ಈಗ ಹುಟ್ಟಿದ 1 ತಿಂಗಳಗಂಟ 3 liters ಕೊಡ್ತೀವಿ ಬೆಳಿಗ್ಗೆ ಸಾಯಂಕಾಲ, ಮತ್ತು 2ನೇ ತಿಂಗಳಿಗೆ 2 liters ಕೊಡ್ತೀವಿ, 3ನೇ ತಿಂಗಳಿಗೆ 1 liter ಕೊಡ್ಲಿಕ್ಕೆ ಹೋಗ್ತೀವಿ. ಅದು ಕೊಡ್ತೀವಿ, ಒಂದು ಸ್ವಲ್ಪ ಜೊತೆಗೆ ಮಿಕ್ಸ್ಚರ್ ಮಿಕ್ಸ್ ಮಾಡ್ತೀವಿ, ಹೇಳೋದಿಲ್ಲ ಜೋಳ ನುಚ್ಚು, ಕಡಲೆ ಹಿಂಡಿ, ಇದನ್ನು ಮಿಕ್ಸ್ ಮಾಡ್ತೀವಿ, ಮಿನರಲ್ ಮಿಕ್ಸ್ಚರ್ ಕೊಡ್ತೀವಿ ಜೊತೆಗೆ. ಇನ್ನು 3 ತಿಂಗಳಾದ ನಂತರ ಕರುವಿಗೆ ಹಾಲು ಕೊಡಲ್ಲ, ಡೈರೆಕ್ಟ್ ತಿಂಡಿ ಮತ್ತು ಮೇವು ಮೇಯ್ತವೆ. ಇದ್ರ ಜೊತೆಗೆ ಒಂದು 100-150 ನಾಟಿ ಕೋಳಿನೂ ಇದೆ ಸರ್. ನಾಟಿ ಕೋಳಿ ಹೆಂಗೆ ಅಂತಂದರೆ, ನಾಟಿ ಕೋಳಿ ಈಗಾಗಲೇ ಆಲ್ರೆಡಿ ಎಲ್ಲ ಮೊಟ್ಟೆಗೆ ಬಂದಿದ್ದಾವೆ, ಈಗ ಮೊಟ್ಟೆ ಇಡೋ ಸ್ಟೇಜು. ಮೊಟ್ಟೆ ಇಟ್ಟರೆ ಮೊಟ್ಟೆ ಕೂಡ ಸೇಲ್ ಮಾಡ್ತೀವಿ, ಇಲ್ಲೇ ಬರ್ತಾರೆ, ಒಂದು ಮೊಟ್ಟೆ 10 rupees ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಇನ್ನು ಮೊಟ್ಟೆ ಇಡೋ ಕೋಳಿಗಳು ಮಾತ್ರ ಇಟ್ಕೋತೀವಿ, ಅದರಲ್ಲಿ ಒಂದು 50 ಉಂಜ ಅಂತ ಬರ್ತಾವಲ್ಲ ಸರ್, ಆ ಉಂಜನ ಸೇಲ್ ಮಾಡಿಬಿಡ್ತೀವಿ. ಲಾಸ್ಟ್ ಟೈಮು ಒಂದು ಉಂಜನ 800 rupees ನಂಗೆ ಸೇಲ್ ಮಾಡಿದ್ದು ಒಂದು ಉಂಜಗಳನ್ನ. ಈಗೆಲ್ಲ ಸೇಲಿಗೆ ಬಂದಿದ್ದಾವೆ, ಇನ್ನೂ ಸೇಲ್ ಮಾಡಿಲ್ಲ ಸರ್. ಮತ್ತು ಇಲ್ಲಿ ಹಸುಗಳಿರೋ ಜಾಗದಲ್ಲಿ 3.5 acres ಜಮೀನು ಐತೆ. ಇಲ್ಲಿ ಬರೀ ಹಸುಗಳಿಗೆ ಮೇವು ಮತ್ತು ತೋಟ, ಅಡಿಕೆ ಗಿಡ, ತೆಂಗಿನ ಗಿಡ ಐತೆ. ಇನ್ನು ರಿಮೈನಿಂಗ್ ಊರ ಹತ್ರ ಒಂದು ಸ್ವಲ್ಪ ಜಮೀನು ಐತೆ ಸರ್, ಅದೊಂದು 2.5 acres ಬರುತ್ತೆ. ಅದಕ್ಕೆಲ್ಲ ಕಬ್ ಮಾಡಿದ್ದೀವಿ, ಕಬ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಸೊ 15 days ಒಂದ್ಸಲನೂ ನಾವು ಹೋಗಲ್ಲ ಅಲ್ಲಿಗೆ. ಮೊದಲು ವ್ಯವಸಾಯ ಏನಿದೆ, 1 ತಿಂಗಳಲ್ಲಿ ವ್ಯವಸಾಯ ಮಾಡಿ ಬಿಟ್ಟರೆ ಕಬ್ಬಿಗೆ, ಲಾಸ್ಟು ಯಾವಾಗ ಫ್ರೀ ಆದಾಗ ಹೋಗ್ತೀವಿ, ಕಬ್ಬು ನೋಡ್ತೀವಿ, ಬರ್ತೀವಿ. ಫಿಲ್ಟರ್ ಕ್ಲೀನ್ ಮಾಡ್ತೀವಿ, ಒಂದು ವಾರ 15 ದಿವಸಕ್ಕೆ ಒಂದೊಂದ್ಸಲ ಹೋಗ್ತೀವಿ ಫಿಲ್ಟರ್ ಕ್ಲೀನ್ ಮಾಡ್ತೀವಿ, ಲಾಸ್ಟಿಗೆ ಕಬ್ಬು ಕಡಿಸ್ಕೋತೀವಿ ಅಷ್ಟೇ. ಹಂಗಾಗಿ ಕಬ್ಬು ಲಾಸ್ಟ್ ಟೈಮು ತೆನೆಗಬ್ಬು 200 ಚಿಲ್ಲರೆ ಟನ್ ಆಗಿತ್ತು. ಸೊ ಈ ಸಲನೂ ಅದಕ್ಕಿಂತ ಅಧಿಕವಾಗಿ ಟನೇಜ್ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇಲ್ಲಿ ಏನು ಮಾಡ್ಬೇಕಾದ್ರೆ ಮಾಡ್ಕೋತಾ ಇದೀವಿ, ಅದ್ರ ಪಡ್ಗದು ಬೆಳೀತಾ ಇದೆ. ಅಂದ್ರೆ ನಿಮ್ ತಂದೆನೂ ಇದೆಲ್ಲ ಮಾಡ್ತಾ ಇದ್ರು, ನಿಮ್ಮ ಕುಟುಂಬದಲ್ಲಿ ಇದೆಲ್ಲ ನೀವು ಗಮನಿಸ್ತಾ ಇದ್ರಿ, ಪೂರ್ಣವಾಗಿ ತೊಡಗಿಸ್ಕೊಳಕ್ ಆಗಿರ್ಲಿಲ್ಲ, ಶಿಕ್ಷಣವನ್ನ ನೀವು ಮುಂದುವರಿಸ್ತಾ ಹೋದ್ರಿ. ಈಗ ಅನ್ನಿಸ್ತಲ್ಲ, ಈಗ ಏನೆಲ್ಲ ಮಾಡಿದ್ರಿ, ಈಗ ಒಂದು ಆಧುನಿಕವಾಗಿ ಈ ಕೊಟ್ಟಿಗೆ ನಿರ್ಮಾಣ ಮಾಡಿದಿರಿ, ಅದ್ರ ವಿಶೇಷ ಏನು, ಮತ್ತೆ ಏನೆಲ್ಲ ಯಂತ್ರೋಪಕರಣಗಳನ್ನ ಹೈನುಗಾರಿಕೆಯಲ್ಲಿ ನೀವು ಬಳಕೆ ಮಾಡ್ತಾ ಇದೀರಿ? ಹಾಲು ಕಲಿಯೋದಾಗ್ಬೋದು, ಮೇವನ್ನ ಕತ್ತರಿಸೋದಾಗ್ಬೋದು, ಇವೆಲ್ಲ ಮೊದಲು ಇತ್ತಾ ಅಥವಾ ಈಗ ಹೊಸದಾಗಿ ಇದೆಲ್ಲ ಶುರು ಮಾಡಿದ್ದ? ಸರ್ ಮೊದಲು ಇರಲಿಲ್ಲ, ಮೊದಲು ಹಸುಗಳು ಕಮ್ಮಿ ಇರೋದ್ರಿಂದ ಕೈಯಲ್ಲಿ ಹಾಲು ಕರ್ಕೋತಿದ್ದೋ. ಸೊ ಈಗ ಮಿಲ್ಕಿಂಗ್ ಮಿಷಿನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆ ಮಿಲ್ಕಿಂಗ್ ಮಿಷಿನ್ ಹೆಂಗೆ ಅಂದರೆ ಸರ್, ಅದು ಎಷ್ಟೇ ಲೀಟ್ರು, ಒಂದು 10 ಲೀಟ್ರ್ ಮೇಲೆ ಕೊಟ್ರು 7 ನಿಮಿಷದೊಳಗಡೆ ಕರೆದಾಕ್ಬಿಡುತ್ತೆ. ಅದು 15 ಲೀಟ್ರ್ ಕೊಡಲಿ, ಪರ್ ಟೈಮ್ 20 ಲೀಟ್ರ್ ಕೂಡ ಹಸುಗಳು ಇದ್ದಾವೆ ನಮ್ಮ ಹತ್ರ, ಅದನ್ನು ಕೂಡ 7 ನಿಮಿಷದಲ್ಲಿ ಕರೆಯುತ್ತೆ. ಮತ್ತು ಮೇವು ಕಟ್ ಮಾಡೋದಕ್ಕೆ ಚಾಫ್ ಕಟರ್ ಅಂತ ಯೂಸ್ ಮಾಡ್ತೀವಿ ಸರ್. ಅದನ್ನು ಯೂಸ್ ಮಾಡಿದ್ರೆ ಈ ಕಡ್ಡಿಗಳೆಲ್ಲ ಬಲ್ಪಟ್ಟಿರುತ್ತೆ, ಗೆಡ್ಡೆ ಸೈಡು ತಿನ್ನಲ್ಲ, ಅದನ್ನ ಯೂಸ್ ಮಾಡಿದ್ರೆ ಒಂದು ಡ್ರಾಪು ಮೇವು ವೇಸ್ಟ್ ಆಗಲ್ಲ, ಮೇವೆಲ್ಲ ತಿನ್ಕೊಳ್ಳುತ್ತೆ. ಅದಕ್ಕೆಲ್ಲ ಈಗ ಎಲ್ಲದರಲ್ಲೂ ಮಿಷಿನರೀಸೇ ಸರ್ ಯೂಸ್ ಮಾಡಿರೋದು. ಮತ್ತು ಸೈಲೇಜ್ಗೆ ಗುಂಡಿ ಹೊಡ್ಸಿದ್ದೀವಿ, ಅದು ಸೈಲೇಜಿಗೆ ಮಾಡಿಸ್ಬೇಕು ಸರ್. ಅದು ಏನಂತ ಅಂದರೆ ಯಾವಾಗಲೂ ಎನಿ ಟೈಮ್ ಮೇವು ಸಿಗಲ್ಲ, ಮತ್ತು ಸೈಲೇಜ್ ಮಾಡ್ಕೋತು ಅಂತಂದರೆ ಯಾವ ದಿವಸ ಮೇವು ಕುಯ್ಯೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಅಲ್ಲಿಂದ ತೆಗಿಯೋದು, ಸೈಲೇಜಿಂದ ಲಿಫ್ಟ್ ಮಾಡೋದು ಹಾಕೋದು, ನಮಗೆ ಯಾವಾಗ ಫ್ರೀ ಇರ್ತೀವಿ ಆ ದಿನ ಸೈಲೇಜ್ ಲೋಡ್ ಮಾಡಿಕೊಂಡ್ರೆ ಇದಾಗುತ್ತೆ ಸರ್. ಪಿಕಪ್ ಮಾಡ್ಕೊಳ್ಳೋದು, ಅದಕ್ಕೆ ಸೈಲೇಜ್ ಇನ್ನೂ ಪೆಂಡಿಂಗಲ್ಲಿ ಐತೆ, ಅದು ವರ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಈ ರೀತಿ 24 ಗಂಟೆನೂ ಕೊಟ್ಟಿಗೆನಲ್ಲೇ ಇಟ್ಕೊಳ್ಳದೆ ಹೊರಗಡೆ ಬಿಟ್ಟು ಈ ರೀತಿ ಸಾಕಣೆ ಮಾಡುವಂಥದ್ದನ್ನ ಎಲ್ಲಿ ನೀವು ನೋಡಿದ್ದು? ಅದಕ್ಕೆ ಬೇಕಾದ ಒಂದು ಸ್ಥಳದ ವ್ಯವಸ್ಥೆ ಇಲ್ಲಿದೆ, ಜಾಗ ಇರೋದ್ರಿಂದ ನೀವು ಅಲ್ಲಿ ಬಿಡ್ಬೋದು ಅಲ್ವಾ, ಅದು ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಹೆಚ್ಚು ಕಾಲ ಅವುಗಳು ಇಲ್ಲ ಇರೋದ್ರಿಂದನೇ ಆ ಸಗಣಿ ಗಂಜಲ ಎಲ್ಲ ಈ ಭೂಮಿನೆಲ್ಲ ಇರುತ್ತೆ, ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಅದನ್ನ ಎತ್ತೀರಿ ಅಲ್ವಾ, ಹೇಳಿ ಸರ್. ಅದು ಹೇಗೆ ಅಂತಂದ್ರೆ, ಈಗ ಹಸುಗಳನ್ನ ಬಿಡೋದ್ರಿಂದ ನಮಗೆ ಕೆಲಸ ಕಮ್ಮಿ ಆಗುತ್ತೆ, ಮತ್ತೆ ಹಸುಗಳು ಹೆಲ್ದಿ ಆಗಿರ್ತವೆ. ಹಸುಗಳು ವಾಕಿಂಗ್ ಮಾಡಲೇಬೇಕು ಸರ್, ಕಟ್ಟುತ್ತವೆ. ಕಟ್ಟಿದ್ರೆ ಹಸುಗಳಿಗೆ ಕಾಲು ಜಾಸ್ತಿ, ಮಿಲ್ಕ್ ಈಲ್ಡ್ ರೇಟ್ ಜಾಸ್ತಿ ಇರೋ ಹಸುಗಳು ಕಾಲು ಕಟ್ಟದಂಗಾಗುತ್ತೆ, ಮತ್ತೆ ಈಲ್ಡ್ ರೇಟ್ ಕಮ್ಮಿ ಆಗುತ್ತೆ. ಸೊ ಅಲ್ಲೇ ಮಲಗಿದ್ರೆ ಕೆಚ್ಚಲು ಭಾವ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಈಗ ಎಲ್ಲಿ ನೀಟಿದೆ ಅಲ್ಲಿ ಹೋಗಿ ಮನೆಕೊಳ್ಳುತ್ತೆ, ಮತ್ತೆ ನಮ್ಗೆ ಯಾವಾಗ ಫ್ರೀ ಇದ್ದೀವಿ ಅವಾಗ ಕಸ ಕ್ಲೀನ್ ಮಾಡ್ತೀವಿ. ಹಾಲಿನ ರೇಟ್ ಇನ್ಕ್ರೀಸ್ ಆಗುತ್ತೆ, ವಾಕಿಂಗ್ ಮಾಡಿದ್ರೆ ಹಸುಗಳಿಗೆ ಹಾಲಿನ ರೇಟ್ 1 ಲೀಟರ್ 2 ಲೀಟರ್ ಹಾಲಿನ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಈಗ ಪೆಡಕ್ ವ್ಯವಸ್ಥೆ ಅಂತ ಇದನ್ನ ಮಾಡ್ಕೊಂಡಿದೀವಿ. ಪೆಡಕ್ ವ್ಯವಸ್ಥೆ ಅಂತಾನ? ಪೆಡಕ್ ಅಂತ ಇದಕ್ಕೆ ಹೇಳುದು. ಎಲ್ಲಿ ನೋಡಿದಿರಿ ಇದನ್ನ ನೀವು? ಸೊ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ದು, ಮತ್ತೆ ಡೈರಿಗೆ ಹಾಲು ಕೊಡ್ತಾ ಇದೀವಲ್ಲ ಸರ್, ಅವರು ಈ ತರ ಪೆಡಕ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ರು, ಹಂಗಾಗಿ ಇದನ್ನ ಮಾಡಿ. ಜಾಗ ಇದ್ದಿದ್ರಿಂದ ಅನುಕೂಲ ಆಯ್ತು. ಅಂದ್ರೆ ಇಲ್ಲಿ ಏನ್ ಬೆಳೆಗಳ ನೀವ್ ಏನ್ ಬೆಳೆಯಲ್ಲ, ಇದಂಗೆ ಅಂತ ತರಾನೇ ಇದು. ಬರೀ ಇಲ್ಲಿ ಹಸುಗಳಿಗೆ ಅಂತಾನೆ ಬಿಟ್ಕೊಂಡಿದ್ರು, ಮುಂಚೆ ಮಾಡ್ತಿದ್ದ, ಮುಂಚೆ ಇಲ್ಲೂ ಬೆಳೆ ಮಾಡ್ತಿದ್ದ, ಈಗ ಹಸುಗಳಿಗೆ ಅಂತಾನೆ ಬಿಟ್ಕೊಂಡಿದೀವಿ. ಇದಕ್ಕೋಸ್ಕರ ಒಂದು ಎಷ್ಟ್ ಬರುತ್ತೆ ಇದು ಜಾಗ ಒಟ್ಟು? ಒಂದು 1/2 ಎಕರೆ ಮೇಲೆ ಬರುತ್ತೆ. 1/2 ಎಕರೆ ಇದಕ್ಕೋಸ್ಕರ ನೀವು ಬಿಟ್ಬಿಟ್ಟಿದ್ದೀರಾ? 1/2 ಎಕರೆ ಬಿಟ್ಕೊಂಡಿದ್ದೀವಿ. ಬೇಕಾದ ಮೇವು ವರ್ಷ ಪೂರ್ತಿ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮೇವು ನೀವೇ ಬೆಳ್ಕೋತೀರಾ ಹಸಿರು ಮೇವು? ಸರ್ ಹಸಿರು ಮೇವು ಬೆಳ್ಕೋತೀವಿ, ಒಂದ್ ಟೈಮ್ಸ್ ಬೆಳೆ ಕರೆಕ್ಟಾಗಿ ಬೆಳೆ ಮೇವು ಬರ್ನಿಲ್ಲ ಅಂತಂದ್ರೆ ಹೊರಗಡೆ ತಗೋತೀವಿ ಸರ್, ಮುಸ್ಕಿನ ಜೋಳದ ಕಡ್ಡಿ. ಈಗ ಪ್ರಾರಂಭ ಮಾಡಿದಾಗ ಒಟ್ಟು ಎಷ್ಟು ಹಸು ಇತ್ತು ಅಂದ್ರೆ ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಈ ಶೆಡ್ಡನ್ನು ನೀವೇ ನಿರ್ಮಾಣ ಮಾಡ್ಕೊಂಡ್ರಂತೆ? ನಾವೇ ನಿರ್ಮಾಣ ಮಾಡ್ಕೊಂಡಿರೋದು. ನೀರಿನ ವ್ಯವಸ್ಥೆ ಎಲ್ಲ ನೀವೇ ಮಾಡ್ಕೊಂಡ್ರಿ? ನೀರಿನ ವ್ಯವಸ್ಥೆ ಪಂಪ್ ಸೆಟ್ ಅಲ್ಲಿ ಬರುತ್ತೆ, ಟ್ಯಾಂಕ್ ಇಟ್ಕೊಂಡು ಕೊಟ್ಟಿಗೆಯನ್ನ ಶುಚಿಯಾಗಿಟ್ಕೊಳ್ಳಕ್ಕೆ ಏನೇನು ವ್ಯವಸ್ಥೆಯನ್ನ ನೀವು ಮಾಡಿದೀರಿ ಅಂತ ನಾನು ಕೇಳ್ತಿರೋದು. ಕೊಟ್ಟಿಗೆ ಶುಚಿಯಾಗಿಟ್ಕೊಳ್ಳೋದಕ್ಕೆ ಸರ್ ಈಗ ಮ್ಯಾಟ್ ಹಾಕಿದೀವಿ, ಪ್ರತಿದಿನ ತೊಳಿತೀವಿ ಸರ್ ಹಸುಗಳನ್ನ. ಹಸುಗಳು ತೊಳಿತೀವಿ, ಹಸುಗಳು ತೊಳೆದಿರೋ ನೀರೆಲ್ಲ ಅಲ್ಲಿಗೆ ಹೋಗುತ್ತೆ, ಅದನ್ನ ಲಿಫ್ಟ್ ಮಾಡ್ಬೇಕು ಅಂತ ಅಲ್ಲಿಗೊಂದು ಅಂಡರ್ ಗ್ರೌಂಡ್ ಟ್ಯಾಂಕ್ ಕಟ್ಟಿಸ್ಬೇಕು, ಟ್ಯಾಂಕ್ ಕಟ್ಟಿಸಿ ತೋಟಕ್ಕೆ ಲಿಫ್ಟ್ ಮಾಡಬೇಕು. ಸೊ ಸೈಲೇಜ್ ಗುಂಡಿ ಮಾಡ್ಬೇಕಾದ್ರೆ ಅದನ್ನು ವರ್ಕ್ ಮಾಡೋಣ ಅಂತಿದ್ದೀವಿ ಸರ್. ಈಗ ಪ್ರತಿದಿನ ತೊಳಿತೀವಿ, ಅದೆಲ್ಲ ತೋಟದ ಪ್ರದೇಶಕ್ಕೆ ಹೋಗ್ತಾ ತೊಳೆದಿರೋ ನೀರೆಲ್ಲ ತೋಟಕ್ಕೆ ಹೋಗುತ್ತೆ ಸರ್. ತೋಟಕ್ಕೆ ಹಾಕುವಂತ ಗೊಬ್ಬರದಲ್ಲಿ ಏನಾದ್ರು ಕಡಿಮೆ ಮಾಡಿದ್ರ ಹೆಂಗೆ? ಸರ್ ತೋಟಕ್ಕೆ ಈಗ ಮೊದಲಿಗೆಲ್ಲ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದೆ, ಈಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ. ನಾನು ಮೊದಲೇ ಹೇಳಿದೆ, ಕೊಡೋ ಫುಡ್ಡು ಕೂಡ ಆರ್ಗ್ಯಾನಿಕ್ ಆಗಿ ಇರುತ್ತೆ, ಆ ಕೆಮಿಕಲ್ ಯೂಸ್ ಮಾಡಲ್ಲ. ನಾವು ಬೆಳಕೊಳ್ಳೋ ಮೇವು ಅಂತ ಕೂಡ ಸುಧಾ ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ರೈತ ಇರೋ ಮೇವನ್ನೇ ನಾವು ಕೊಡ್ತಾ ಇರೋದು ಹಸುಗಳಿಗೆ. ಆ ಥರದ್ದೇ ಪದಾರ್ಥಗಳನ್ನ ಬಳಕೆ ಮಾಡ್ತೀರಿ. ಪ್ರಾರಂಭ ಮಾಡಿದಾಗ ಎಷ್ಟು ಹಸು ಇತ್ತು? ಪ್ರಾರಂಭ ಮಾಡಿದಾಗ ಒಂದೇ ಹಸು ಸರ್ ಇದ್ದಿದ್ದು. ಮೊದಲಿಗೆ 4 ಹಸು ಇತ್ತು, 4 ಹಸುನಲ್ಲಿ ತಿರ್ಗಾ ಕೊಟ್ಟು 1 ಹಸು ಇಟ್ಕೊಂಡಿದ್ದು. ಸೊ 1 ಹಸುನಿಂದ ಈ 4 ಹಸು ಮಾಡಿದ, 4 ಹಸುನಿಂದ ಇಷ್ಟು ಇನ್ಕ್ರೀಸ್ ಆಗೈತೆ. ಎಲ್ಲೆಲ್ಲಿಂದ ತಂದ್ರಿ ಹಸುಗಳನ್ನ? ಇಲ್ಲೇ ಯಾವ ತಳಿಯ ಹಸುಗಳು ಇಲ್ಲಿ ನೋಡ್ಬೋದು ನಾವು? ನಮ್ಮಲ್ಲಿ ರೆಡ್ ಎನ್ ಇದೆ, ಎಚ್ ಎಫ್ ಇದೆ, ಕ್ರಾಸ್ ಇದೆ, ಜೆರ್ಸಿ ಇದೆ ಸರ್. ನೀವು ಹೋಗ್ತಿದ್ರ ಹಸು ತರಕ್ಕೆ? ಹಸು ತರಕ್ ನಾವು ಹೋಗ್ತಿದ್ವಿ, ನಾವು ನಮ್ಮ ಅಪ್ಪ ಇಬ್ರು ಹೋಗ್ತಿದ್ವು. ತಮ್ಮ ಏನ್ ಮಾಡ್ತಾ ಇದ್ದಾನೆ? ಅವನು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, ಫೀಡ್ ಅಂಗಡಿ ಇಟ್ಕೊಂಡಿದ್ದಾನೆ. ಫೀಡ್ ಅಂಗಡಿ ಇಟ್ಕೊಟ್ಟಿದೀವಿ, ಬೂಕನ್ಕೆರೆಯಲ್ಲಿ ಫೀಡ್ ಅಂಗಡಿ ಇದೆ ನಮ್ದೇನೆ. ಫೀಡ್ ಅಂಗಡಿ ನೀವೇ ಇಟ್ಕೊಂಡಿದ್ದೀವಿ? ನಾವೇ ಇಟ್ಕೊಂಡಿದ್ದೀವಿ. ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ತೆಂಗು ಎಷ್ಟು ವರ್ಷ ಹಳೆ ಮರಗಳು, ಏನು ನಿಮ್ಗೆ ಇಳುವರಿ ಬರ್ತಾ ಇದೆ? ಅಡಿಕೆ ಮರಗಳ ನಿರ್ವಹಣೆ ಹೆಂಗ್ ಮಾಡ್ತೀರಿ ಸರ್? ತೆಂಗು ನಮ್ಮ ಅಪ್ಪವರೇ ನೆಟ್ಟಿದ್ದು, ಒಂದು 20 ವರ್ಷ ಆಗೈತೆ ಸರ್ ತೆಂಗು. ಮತ್ತೆ ಅಡಿಕೆ ಈಗ ನಾವು ನೆಡ್ಸಿದ್ದು ಸರ್, ಈಗ 1.5 ವರ್ಷ ಗಿಡ ನೆಡ್ಸಿದೀವಿ, ಈಗ 1.5 ವರ್ಷ ಆಗೈತೆ ಅಡಿಕೆಗಳು ನೆಡ್ಸಿ. ಅಂದ್ರೆ ತೆಂಗಿನ ಮಧ್ಯಾಹ್ನ ಅಡಿಕೆ? ತೆಂಗಿನ ತೋಟದೊಳಗೆ ಅಡಿಕೆ ನೆಟ್ಟಿದೀವಿ ಸರ್. ಬಾಳೆ ಏನ್ ಬೆಳೆಯಕ್ ಹೋಗ್ಲಿ? ಮೊದ್ಲು ಬಾಳೆ ಇತ್ತು, ಬಾಳೆ ನೆಟ್ಟು ಅಡಿಕೆ ನೆಟ್ಟಿದ್ದು, ಈಗ ಬಾಳೆ ಕಿತ್ತಾಕಿದೀವಿ. ಈಗ ಹಸುಗಳಿಗೆ ಮೇವಿನ ವ್ಯವಸ್ಥೆ ಬೇಕಾಗಿರೋದ್ರಿಂದ ಬಾಳೆ ಕಿತ್ತಾಕಿ ಮೇವ್ ಹಾಕೋತಾ ಇದೀವಿ, ಅಡಿಕೆ ಇದೆ. ನಾಟಿ ಕೋಳಿಗಳ ಸಾಕಣೆ ಏನು ಸುಲಭನಾ? ಎಲ್ಲಿಂದ ತಂದ್ರಿ ಮರಿಗಳನ್ನ? ಸರ್ ಅದು ಮರಿ ಅವರೇ ತಂದು ಬಿಡ್ತಾರೆ ಸರ್, ಒಂದ್ ಮರಿಗೆ 35 ರೂಪಾಯಿ ಅಂತ ತಂದು ಬಿಡಿಸ್ಕೊಂಡು ಅದು 3 ತಿಂಗಳಿಗೆಲ್ಲ ಕಟಿಂಗ್ ಆಗುತ್ತೆ. ಕಟಿಂಗ್ ವ್ಯವಸ್ಥೆ ಬರುತ್ತೆ ಕೋಳಿ. ಸೊ ಅದು 1.5 ಕೆಜಿ 2 ಕೆಜಿ ಗಂಟ ಬರುತ್ತೆ ಸರ್ ಒಂದ್ ಕೋಳಿ. ಅದು ಲಾಸ್ಟ್ ಟೈಮ್ ನಾವು 280 ರೂಪಾಯಿ ಕೊಟ್ಟಿದ್ದು. ಈ ಟೈಮು ಈಗ ಇನ್ನು ಬಂದೈತೆ, ಇನ್ನು ಸೇಲ್ ಮಾಡಿಲ್ಲ ಸರ್. ಅವಕ್ಕೆಲ್ಲ ಮೇವು? ಮೇವು ಅದಕ್ಕೆ ಜೋಳ ನುಚ್ಚಿ ಹಾಕ್ತಿವಿ, ಜೋಳ ಹಾಕ್ತಿವಿ, ಮತ್ತೆ ಪಾಲಿಸ್ ತವಡ ಹಾಕ್ತಿವಿ. ಕೋಳಿ ಗೊಬ್ಬರ ಸಿಗುತ್ತೆ, ದನದ ಗೊಬ್ಬರ ಸಿಗುತ್ತೆ ಇಲ್ಲಿ ನಿಮ್ಗೆ. ಇವುಗಳನ್ನೆಲ್ಲ ಏನ್ ನಿಮ್ಮ ಜಮೀನಿಗೆ ಬಳಕೆ ಮಾಡ್ತಿರೋ ಅಥವಾ ಹೆಂಗೆ? ಸರ್ ಈ ಹಸುಗಳು ಜಾಸ್ತಿ ಆಗಿರೋದ್ರಿಂದ ಈಗ ಗೊಬ್ಬರ ಜಾಸ್ತಿ ಆಗಿದೆ. ಸೊ ಇದುವರೆಗೂ ಒಂದು ಟ್ಯಾಕ್ಟರ್ನು ಕೂಡ ನಾವು ಹೊರಗಡೆ ಕೊಟ್ಟಿಲ್ಲ, ಎಲ್ಲ ನಮ್ಮ ಜಮೀನಿಗೆ ಬಳಸಿದೀವಿ. ಸೊ ಈಗ ಹಸುಗಳು ಜಾಸ್ತಿ ಇದೆಯಲ್ಲ, ಇನ್ಮೇಲೆ ಸೇಲ್ ಮಾಡ್ಬೇಕು ಸರ್, ನಮಗೆ ಎಷ್ಟು ಬೇಕು ಅವಶ್ಯಕತೆ. ಈಗ ಈ ಜಮೀನಿಗೆ ಏನಂದ್ರೆ ತೊಪ್ಪೇನೆ ಹಾಕಂಗಿಲ್ಲ, ಈಗ ಹಸುಗಳು ತೊಳೆದಿದ್ದ ವೇಸ್ಟ್ ನೀರು ಹೋಗುತ್ತಲ್ಲ, ವೇಸ್ಟ್ ನೀರನ್ನೇ ಹೊಡ್ಕೋಬಹುದು. ಸೊ ಕೊಬ್ಬೆಳೆ ಜಮೀನಿಗೆ ಒಂದ್ ಸ್ವಲ್ಪ ಯೂಸ್ ಮಾಡ್ಕೊಂಡು ಇನ್ ಮಿಕ್ಕಿದನ್ನ ಸೇಲ್ ಮಾಡ್ತೀವಿ ಸರ್. ಈಗ ಇಂಜಿನಿಯರಿಂಗ್ ಓದುವಂತ ಸಂದರ್ಭದಲ್ಲಿ ಈ ವಿಚಾರಗಳೆಲ್ಲ ನಿಮ್ ಗಮನಕ್ಕೆ ಬಂತು, ಈಗ ಇನ್ನು ಓದ್ತಾ ಇದೀರಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಆಸೆ ಸರ್? ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಬೇರೆ ಪ್ಲಾನ್ ಇದೆ. ಸೊ ಆ ಪ್ಲಾನ್ ವರ್ಕ್ ಮಾಡ್ಬೇಕು ಅಂತಂದ್ರೆ ಹೊರಗಡೆ ಒಂದ್ 2 ಇಯರ್ಸ್ ವರ್ಕ್ ಮಾಡ್ಲೇಬೇಕು. ಆ ಪ್ಲಾನ್ ಏನೋ ಒಂದ್ ಸ್ವಲ್ಪ ಮಾಹಿತಿ ಇನ್ನೊಂದ್ ಸ್ವಲ್ಪ ಬೇಕು. ಅದಾದ್ಮೇಲೆ ತಿರ್ಗಾ ಊರಿಗೆ ಬರ್ತೀನಿ. ಊರಿಗೆ ಬಂದು ಅಂದ್ರೆ ಅದು ಕೃಷಿಗೆ ಸಂಬಂಧಪಟ್ಟ ಪ್ಲಾನ್? ಕೃಷಿಗೆ ಸಂಬಂಧಪಟ್ಟ ಪ್ಲಾನೇ, ಬಟ್ ಇಂಜಿನಿಯರಿಂಗ್ ಮೇಲೆ ವರ್ಕ್ ಮಾಡ್ಕೊಂಡೆ ಆ ಪ್ಲಾನ್ ತಿಳ್ಕೋಬೇಕು, ಅದಕ್ಕೆ ಅಂತ ಹೋಗಕ್ಕಾಗಲ್ಲ. ಹಂಗಾಗಿ ಏನಾದ್ರು ಪ್ಲಾನ್ ಹೇಳ್ಬೋದಾ? ಅದು ಕಾರ್ಯರೂಪಕ್ಕೆ ಬಂದಾಗ್ಲೇ ಹೇಳ್ಬೇಕು ಸರ್. ಹೇಳಿ ಈ ತರ ಅಂತ ನಿಮ್ ತಂದೆಗಾರು ಗೊತ್ತಾ ಏನು ಅಂತ ಪ್ಲಾನು? ಅದು ಯಾರಿಗೂ ಹೇಳಿಲ್ಲ ಸರ್ ಇನ್ನೂ. ಹೌದಾ? ಬರೀ ಅಲ್ಲ ಸೆಟ್ಟಲ್ ಆಯ್ತು. ಕೃಷಿಗೆ ಸಂಬಂಧಪಟ್ಟಿದ್ದ ಹೆಂಗೆ? ಹೈನುಗಾರಿಕೆಗೆ ಸಂಬಂಧಪಟ್ಟಿದ್ದ? ಹೈನುಗಾರಿಕೆ ಸಂಬಂಧಪಟ್ಟಿದ್ದೆ. ಅದು ಆ ಪ್ಲಾನ್ ಮಾಡ್ಬೇಕು. ಅದ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಅದನ್ನ ಈಗ ಹೇಳಿದ್ರೆ ಸರಿ. ಅಂದ್ರೆ ನೀವು ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿದ್ರಿಂದ ನಿಮ್ಗೆ ಒಂದು ತಿಳುವಳಿಕೆ ಬಂತು, ಶಿಕ್ಷಣನೂ ಸಹ ಈ ಕೃಷಿಯಲ್ಲಿ ಬಹಳ ಮುಖ್ಯ. ಅದು ಹೆವಿ ಮುಖ್ಯ ಸರ್, ಎಜುಕೇಟೆಡ್ ಮಾಡೋ ಇದಕ್ಕೂ ಮತ್ತೆ ಹಿಂದೆ ಮಾಡೋರ್ಗೂ ಭಾರಿ ಡಿಫ್ರೆನ್ಸ್ ಇದೆ. ಸೊ ಈಗ ನಮ್ಮ ಅಪ್ಪವರೆಲ್ಲ ಜಮೀನಲ್ಲಿ ಉಳ್ಳಿ ಬೆಳೀತಿದ್ರು, ನಾವು ಕಬ್ಬಾಕಿರೋ ಜಮೀನಲ್ಲಿ ವರ್ಷದಲ್ಲಿ 10,000 ಆದಾಯ ತಗಂಗಿಲ್ಲ. ಲಾಸ್ಟ್ ಟೈಮು 5 ಲಕ್ಷ ಚಿಲ್ಲರೆ ಕಬ್ಬಿನ ಅಮೌಂಟೇ ಬಂದೈತೆ. ಅದು ಈಗ ನೋಡಿ, ನಾವು ಲಾಸ್ಟ್ ಒಂದ್ ವೀಕ್ ಕಬ್ ನೆಟ್ ಒಂದ್ ವೀಕ್ ವರ್ಕ್ ಮಾಡ್ತೀವಿ ಅಷ್ಟೇ. ಈಗ 15 ದಿವಸ ಆದ್ರೂ ಅಲ್ಲಿಗೆ ಹೋಗಲ್ಲ. ಲಾಸ್ಟ್ ಇನ್ ಕಟಿಂಗ್ ಮಾಡೋ ಟೈಮಿಗೆ ಹೋಗ್ತೀವಿ, ಕಟಿಂಗ್ ಮಾಡಿಸ್ಕೋತೀವಿ, ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದೀವಿ. ಸೊ ಈಗ ಎಲ್ಲ ಟೆಕ್ನಾಲಜೀಸ್ ನೋಡಿ ಮಾಡ್ತಾ ಇರೋದ್ರಿಂದ ಎಜುಕೇಶನ್ ಭಾರಿ ಇಂಪಾರ್ಟೆಂಟ್ ಸರ್. ನೀವು ಹೇಳಿ 15 ದಿನ ಮೊದಲು ಒಂದು 15 ದಿನ ಕಷ್ಟಪಟ್ಬಿಟ್ರೆ ಕಬ್ಬನ್ ಗದ್ದೆನಲ್ಲಿ ಆಮೇಲೆ ಹೋಗೋಂಗಿಲ್ಲ ಅಂತ. 15 ದಿನ ಏನೆಲ್ಲ ಮಾಡಿದ್ರಿ ಅದನ್ನ ಹೇಳಿ ಸರ್? 15 ದಿವಸ ಕಬ್ಬನ್ ನೆಡಿಸ್ತೀವಿ. ಹೇಳಿ. ನೆಡ್ಡೋದು ಒಂದು 3-4 ದಿವಸ ಆಗುತ್ತೆ, ನೆಡಿಸ್ತೀವಿ, ಡ್ರಿಪ್ ಇರಿಗೇಷನ್ ಮಾಡಿಸ್ತೀವಿ. ಡ್ರಿಪ್ ಇರಿಗೇಷನ್ ಮಾಡಿಸಿದಾಗ ಒಂದು 3-4 ಕುಕ್ಕೆ ಉಳಿಸ್ಬೇಕಾಗುತ್ತೆ. ಉಳಿಸ್ತೀವಿ, ಗೊಬ್ಬರ ಬಿಡ್ತೀವಿ, ಗೊಬ್ಬರ ಬಿಟ್ಟಾದ್ಮೇಲೆ ಮುಗೀತು ಸರ್ ಏನು ಡ್ರಿಪ್ ಇರಿಗೇಷನ್ ಮಾಡಿದ್ಮೇಲೆ. ಇನ್ನು 15 ದಿವಸಕ್ಕೆ ಒಂದೊಂದ್ಸಲ ಹೋಗ್ಬೇಕು, ನೋಡ್ಬೇಕು, ಅದನ್ನ ಫಿಲ್ಟರ್ ಅಂತ ಬರುತ್ತೆ, ಫಿಲ್ಟರ್ ಕ್ಲೀನ್ ಮಾಡ್ಕೋಬೇಕು, ಅದನ್ನ ಕಬ್ಬು ನೋಡ್ಕೋಬೇಕು ಅಷ್ಟೇ. ಫ್ರೀ ಇರೋ ಟೈಮಲ್ಲಿ ಹೋಗ್ಬೇಕು, ನೋಡ್ಕೋತೀವಿ ಅಷ್ಟು. ನೀರಿನ ನಿರ್ವಹಣೆ ಒಂದ್ ಚೆನ್ನಾಗಬೇಕು. ನೀರಿನ ಗೊಬ್ಬರದ ನಿರ್ವಹಣೆ ಯಾವ ಅಂತರ ಇದೆ ಸಾಲಿನಿಂದ ಸಾಲಿಗೆ? ಸಾಲಿನಿಂದ ಸಾಲಿಗೆ ಅದು ಸರ್ 6 ಅಡಿ ಇದೆ ಸರ್. 6 ಅಡಿ ಇದೆ? 6 ಅಡಿ ಇದೆ. ನಿಮ್ ಕೆಲಸಗಳಿಗೆಲ್ಲ ಅನುಕೂಲ? ಕೆಲಸಗಳಿಗೆ 6 ಅಡಿ ಇರುವಾಗ ಅಂತರ ಬೆಳೆ ಏನು ಬೆಳೆಯಲಿಲ್ವಾ? ಏನು ಅಂತರ ಬೆಳೆ ಬೆಳೆಯಲಿಲ್ಲ ಸರ್. ಅದು ಕಬ್ಬು ಏನಂತಂದ್ರೆ ಗಾಳಿ ಆಡ್ಬೇಕು ಕರೆಕ್ಟ್ ಆಗಿ, ಗಾಳಿ ಆಡಿದ್ರೆ ಟನ್ನೇ ಜಾಸ್ತಿ ಬರುತ್ತೆ. ಸೊ ಈಗ ಲಾಸ್ಟ್ ಟೈಮು ನಾವು 6 ಅಡಿ ಪಟ ಹೊಡೆದ್ ನೆಟ್ಟಿದ್ದು, ಇನ್ನೆಲ್ಲ 2 ಅಡಿ ಪಟ ಹೊಡೆದ್ ನೆಟ್ಟಿದ್ರು. ಅವರೆಲ್ಲ ಎಕರೆಗೆ 60-80 ಟನ್ ಬೆಳೆದು ಹೆಚ್ಚಾಯ್ತು. ನಮ್ದು ಮೋರ್ ದೆನ್ 100 ಟನ್ ಆಗೈತೆ, 100 ಟನ್ ಮೇಲೆ ಬೆಳೆದಿದೀವಿ ಒಂದ್ ಎಕರೆಗೆ. ಅಲ್ಲಿಗೆ ಈಲ್ಡ್ ಕೂಡ ಜಾಸ್ತಿ ಬರುತ್ತೆ. ತೆನೆ ಕಬ್ಬು ಬಂದೈತೆ. ಈ ಕೂಳೆ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಎಷ್ಟು ಕೂಳೆ ಮಾಡ್ಬೇಕು ಅಂತ ನಿಮ್ಮ ಪ್ಲಾನ್? ಈ ಕೂಳೆ ಕಟಿಂಗ್ ಮಾಡಿಸ್ಕೊಂಡು ಕಬ್ಬನ್ನ ತಿರ್ಗಾ ತೆಗೆದು ತಿರ್ಗಾ ಜೂನಿಗೆ ಹೊಸ್ದಾಗಿ ನೆಡ್ತೀವಿ ಸರ್. ಏನಕ್ಕೆ ಅಂತಂದರೆ ಈಗ ನಾವು ಫ್ಯಾಕ್ಟ್ರಿಗೆ ಕಡಿಯೋದ್ರಿಂದ ಸೀನಿಯರಿಟಿ ಬೇಸಿಸ್ ಮೇಲೆ ಕಟ್ಕೊಳ್ತಾರೆ ಸರ್ ಕಬ್ಬು. ಅದು ಒಂದು ಲಾಸ್ಟು ಹೋಗೋಷ್ಟೊಳಗೆ ಒಂದು 800-900 ಆ ಥರ ಹೋಗ್ಬಿಡುತ್ತೆ ಟನ್ನೇಜಿಗೆ ಕಡಿಯೋಕ್ಕೆ ಕೂಲಿ. ಸೊ ನಾವು ಮೊದಲೇ ಈಗ ಅದು ಕಬ್ಬು ತೆನೆ ಕಬ್ಬು ಅಂತ ಆದರೆ ಸ್ಟಾರ್ಟಿಂಗ್ 300 ರೂಪಾಯಿನಿಂದ ಸ್ಟಾರ್ಟ್ ಆಗುತ್ತೆ ಕಡಿಯೋದ್ರಿಂದ. ಸೊ ಅದು ಕಡ್ಗೂಲಿ ಅಂತ ಏನು ಹೇಳ್ತಾರೆ ಅದನ್ನು ನೋಡಿ ನಾವು ಈಗ ತಿರ್ಗಾ ಹೊಸ್ದಾಗ ನೆಡ್ತೀವಿ. ಈಗ ಕಟಿಂಗ್ ಮಾಡ್ತೀವಿ ಕಡ್ಗುಳಿ ಕಮ್ಮಿ ಬರುತ್ತೆ ಅಂತ ಅಂದ್ಬಿಟ್ಟು ಅದು ತೆಗೆದ್ಬಿಟ್ಟು ತಿರ್ಗಾ ಹೊಸ್ದಾಗ ನೆಡ್ತೀವಿ ಸರ್. ಮತ್ತೆ ಏನಪ್ಪ ಅಂದ್ರೆ ಜಾಸ್ತಿ ಎರಡನೇ ಕೂಳೆ ಅಂತ ಹೋದ್ರೆ ಈಲ್ಡ್ ರೇಟ್ ಕಮ್ಮಿ ಆಗುತ್ತೆ ಕಬ್ಬಂದು ಟನ್ನೇಜ್ ಕಮ್ಮಿ ಆಗುತ್ತೆ ಅಂತ ಹೇಳಿ ಅದನ್ನ ತೆಗೆದು ಹಸುಗಳಿಗೆ ಈಗ ಸೈಲೇಜ್ ಗುಂಡಿ ಹೊಡಿಸ್ತೀವಲ್ಲ ಈಗ ಅದೇ ಕಬ್ಬನ್ನ ಜಾಗಕ್ಕೆ ಸರ್ ನಾವು ಈಗ ಹಾಕೊಂಡ್ರೆ ಅದು ಒಂದು 100-200 ಟನ್ ಲೆಕ್ಕದಲ್ಲಿ ಜೋಳ ಬರುತ್ತೆ. ಆ ಜೋಳ ಬಂದರೆ ನಾವು ಸೈಲೇಜಲ್ಲಿ ಎಲ್ಲಾನು ಶೇಖರಣೆ ಮಾಡಿಕೊಂಡ್ರೆ ಒಂದು ವರ್ಷ ಸರ್ ಎಲ್ಲೂ ಹೋಗ್ದಂಗೆ ನಮ್ಮ ಹಸುಗಳಿಗೆ ನಮ್ಮದೇ ಮೇವ್ ಆಗುತ್ತೆ. ಸೊ ಹಸುಗಳಿಗೆ ಜೋಳನೂ ಆಗುತ್ತೆ. ಅದ ನೆಕ್ಸ್ಟು ಕಬ್ಬು ನೆಡ್ತೀವಿ ಕಬ್ಬು ನೆಟ್ಟು ಕಬ್ಬು ಹಂಗೆ ಮಾಡ್ಕೊಂಡೋಗ್ತೀವಿ. ಈ ಥರ ಒಂದು ಬೆಳೆ ಯೋಜನೆ ಮಾಡ್ಕೊಂಡಿದ್ದೀರಿ ನೀವು ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ಏನು ಬಳಕೆ ಮಾಡ್ತಿದ್ರಿ ಅಥವಾ ಈಗ ಇತ್ತೀಚಿನ ವರ್ಷಗಳಲ್ಲಿ ಮಾಡಿದ್ರಿ ಅಷ್ಟು ಬಳಕೆ ಈಗ ಮಾಡ್ತಾ ಇಲ್ಲ ಸರ್. ಈಗ ನೀವು ಕಬ್ಬು ಗದ್ದೆಗೆ ಒಂದು ಸ್ವಲ್ಪ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ಟೈಮು ಆವಾಗ ಗೊಬ್ಬರ ಏನಕ್ಕೆ ಯೂಸ್ ಮಾಡ್ದು ಅಂತಂದರೆ ನಮ್ಮ ಹತ್ರ ಸೀಮೆ ಗೊಬ್ಬರದ ಅಭಾವದಿಂದ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ದು. ಈಗ ನಮ್ಮಲ್ಲೇ ಗೊಬ್ಬರ ಜಾಸ್ತಿ ಇರೋದ್ರಿಂದ ಈಗ ಅದಕ್ಕೂ ಕೂಡ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋಂಗಿಲ್ಲ ನೆಕ್ಸ್ಟ್ ಸಲಿಂದ ಸರ್. ಈಗ ಬಟ್ ಈಗ ಯೂಸ್ ಮಾಡಿದ್ದೀವಿ. ಈಗ ಹೈನುಗಾರಿಕೆ ಬಗ್ಗೆ ಇಷ್ಟೆಲ್ಲ ನೀವು ವಿಷಯ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ತರಬೇತಿ ಆಗ್ಬೋದು ಅದೆಲ್ಲ ಏನಾದರೂ ಭಾಗವಹಿಸಿ ತಿಳ್ಕೊಂಡಿದ್ದೀರಾ ಹೊರಗಡೆ ಎಲ್ಲರೂ ಹೋಗಿದ್ದೀರಾ? ಇಲ್ಲ ಸರ್, ಯಾವುದೇ ತರಬೇತಿ ಏನು ಪಡೆದಿಲ್ಲ. ಸೊ ನಮ್ಮ ಮೈಂಡಲ್ಲಿ ಏನು ಬರುತ್ತೆ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದೀವಿ ಅಷ್ಟೇ. ಅಲ್ಲ, ಆದರೂ ಆ ಮೈಂಡಲ್ಲಿ ಇರೋದು ನೀವು ಹೇಳ್ತಿಲ್ವಲ್ಲ, ಇನ್ನು 2 ವರ್ಷ ಕಾಯಿರಿ ಅಂತಿರಲ್ಲ, ಏನದು ಯೋಜನೆ? ಅದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ ಸರ್. ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಸರ್, ಅದನ್ನ ಹೇಳೋಕ್ಕಾಗಲ್ಲ. ಸೊ ಮಾರ್ಕೆಟಲ್ಲಿ ಮುಂದೆ ತೊಂದರೆ ಆಗುತ್ತೆ ಅಂತ ಅದನ್ನ ಹೇಳೋಕ್ಕಾಗಲ್ಲ. ಸೊ ಏನೋ ಒಂದು ಹೊಸದಾಗಿ ಏನೋ ಮಾಡಬೇಕು ಅಂತ ಇದೆ. ಏನೋ ಮಾಡ್ಬೇಕಂತ ಇದೀವಿ, ಅದನ್ನ ಹೇಳೋಕ್ಕಾಗಲ್ಲ ಸರ್. ನೀವೊಬ್ಬರೇ ಮಾಡೋದು ಅಥವಾ ಯಾರು ಜೊತೆ ಸೇರಿ ಮಾಡುವಂಥದ್ದು? ಅದು ಇಲ್ಲ ಸರ್, ಅದು ಜೊತೆ ಸೇರಿ ಅಂತಂದ್ರೆ ನಮ್ಮ ಅಪ್ಪವರೆಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ. ಅದನ್ನ ಮಾಡ್ಬೇಕು ಅಂದ್ರೆ ಒಬ್ಬರೇ ಮಾಡೋಕ್ಕಾಗಲ್ಲ ಸರ್, ಅದಕ್ಕೆ ಜಾಸ್ತಿ ಜನದ ವರ್ಕ್ ಇದೆ. ಅದು ಇನ್ನೊಂದು 2 ಇಯರ್ಸ್ ಮಾಡಬೇಕು, 2 ಇಯರ್ಸ್ ಬಿಟ್ಟು ಮಾಡ್ತೀವಿ. ಈಗ ಹೈನುಗಾರಿಕೆ ತುಂಬಾ ಯಶಸ್ವಿ ಆಗ್ಬೇಕಾದ್ರೆ ವರ್ಷಕ್ಕೊಂದು ಕರು ಇರಬೇಕು ಅಂತ ಹೇಳ್ತಾರೆ ಸರ್. ಅದು ಮೇಜರ್ ಫ್ಯಾಕ್ಟ್ ಅದೇ ಸರ್. ಒಂದು ಹಸುನಲ್ಲಿ ಹೈನುಗಾರಿಕೆ ಯಶಸ್ವಿ ಆಗ್ಬೇಕಂತಂದ್ರೆ ರೈತರು ಕರೆಕ್ಟಾಗಿ ವರ್ಷಕ್ಕೆ ಒಂದು ಕರು ಹಾಕ್ಬೇಕು. ಕರೆಕ್ಟಾಗಿ ವರ್ಷಕ್ಕೆ ಒಂದು ಕರು ಅಂದರೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅದು ಯಾಕಂಗೆ ಹೇಳ್ತಾರೆ ಅಂತ ಅಂದರೆ, ಈಗ ಹಸು ಕರು ಹಾಕಿದ 3 ತಿಂಗಳು ಒಳ್ಳೆ ಹಾಲನ್ನು ಕೊಡುತ್ತೆ, ಈಲ್ಡ್ ರೇಟ್ ಜಾಸ್ತಿ ಇರುತ್ತೆ. ಮತ್ತು ಅದು 3 ತಿಂಗಳು ನಂತರ ಅದು ದಿನೇ ಈಲ್ಡ್ ರೇಟ್ ಕಳ್ಕೊಳ್ಳುತ್ತೆ ಸರ್. ಅದು ದಿನೇ ಈಲ್ಡ್ ರೇಟ್ ಕಳ್ಕೊಂತು ಅಂತ ಅಂದರೆ ಈಗ ನಾವು ಕೊಡೋ ಫುಡ್ಡೆಲ್ಲ ಅದಕ್ಕೆ ಆಗುತ್ತೆ, ಬಟ್ ಹಾಲನ್ನು ರೇಟ್ ಕಮ್ಮಿ ಸಿಗುತ್ತಲ್ಲ, ನಮಗೆ ಮೇಂಟೆನೆನ್ಸ್ ಕಾಸ್ಟೇ ಜಾಸ್ತಿ ಬರುತ್ತೆ ಆದಾಯದಕ್ಕಿಂತ. ಅದಕ್ಕೇ ವರ್ಷಕ್ಕೊಂದು ಕರು ಹಾಕ್ನೇಬೇಕು ಹಸು. ವರ್ಷಕ್ಕೊಂದು ಕರು ಹಾಕಬೇಕು, ಮತ್ತು ಹಾಕಿದ ಕರುಗಳನ್ನ ಸಾಕೋಬೇಕು ಸರ್. ಆ ಕರು ಸಾಕೊಂಡ್ರೆ ಕಮ್ಮಿ ಅಂದ್ರೂ ಈಗ ನಮಗೆ ಬೇಕು, ಈಗ ಹೊರಗಡೆ ನಾವು ಹಸುಗಳು ತರ್ತೀವಿ ಅಂತ ಅಂದರೆ ಒಂದು 15 ಲೀಟ್ರು ಕೊಡ್ತೈತೆ ಹಸು ಅಂದರೆ ಸರ್ ಅದಕ್ಕೆ 1 ಲಕ್ಷದ ಮೇಲೆ ಇರುತ್ತೆ ಅದರ ರೇಟು. ಸೊ ಅದು ಈಗ ಲಾಸ್ಟ್ ಟೈಮ್ ಈಗ ಈ ಕರು ನೋಡಿ ಸರ್, ಇದು 7 ತಿಂಗಳಿಗೆ ಈಟಿಗೆ ಬಂದಿದೆ. ಇವತ್ತು ಈಟ್ ಮಾಡಿಸಿದ್ದೀವಿ, ಇವತ್ತು ಇವತ್ತಿಗೆ 1 ವರ್ಷ ಆಗೈತೆ ಸರ್. 1 ವರ್ಷದ ಮೇಲೆ 3-4 ದಿವಸ ಆಗೈತೆ, ಇವತ್ತು ಈಟ್ ಮಾಡಿಸಿದ್ದೀವಿ. ಸೊ ಇದು ಫಲ ನಿಂತ್ಕೋತು ಅಂದರೆ ಸರ್ ಇದ್ರ ರೇಟು 1 ಲಕ್ಷದ ಮೇಲೇ ಸರ್, ರೇಟ್ 1 ಲಕ್ಷದ ಮೇಲೇ. ಇದ್ರ ಹಾಲಿನ ರೇಟು ಕೂಡ ಕನ್ಗಡ್ಸಲ್ಲೇ 15 ಲೀಟ್ರ್ ಬರುತ್ತೆ. ಸೊ ಈಗ ನಮಗೆ ಗೊತ್ತಲ್ಲ ಹಸುಗಳ ಬಗ್ಗೆ ಹಿಂಗೆ ಅಂತ, ಇದು ಹೇಳ್ಬೋದು 15 ಲೀಟ್ರ್ ನೆಕ್ಸ್ಟ್ ಟೈಮ್ ಕೊಟ್ಟೆ ಕೊಡುತ್ತೆ. ಈಗ 1 ವರ್ಷದ ಮೇಲೆ 3-4 ದಿವಸ ಆಗೈತೆ ಸರ್ ಇದಕ್ಕಷ್ಟೇ. ಹಂಗೆ ಇದ್ರ ಅವ್ವ ಬಂದು ಇದ್ರ ತಾಯಿ ಬಂದು 23 ಲೀಟರ್ಸ್ ಕೊಟ್ಟೈತೆ ಪರ್ ಟೈಮ್. ಸೊ ಇದು ಬ್ರೀಡು ಚೆನ್ನಾಗೈತೆ. ಮತ್ತು ಇನ್ನೊಂದು ಹೇಳ್ತೀನಿ ಎಜುಕೇಟೆಡ್ಸ್ಗೆ ಸರ್, ಈ ಸೆಮೆನ್ಸ್ ಹಾಕ್ತಾರಲ್ಲ ಸೆಮೆನ್ಸಲ್ಲೇ ಇದೇ ಸೆಮೆನ್ಸ್ ಅಂತ ಹೇಳ್ಬೋದು. ಈಗ ಈ ಬೈಫ್ ಕಂಪ್ನಿಯವರು ಒಂದು ಓರಿ ಇಟ್ಕೊಂಡಿದ್ದಾರೆ, ಎಷ್ಟೋ ಓರಿ ಇಟ್ಕೊಂಡಿದ್ದಾರೆ, 100% ಎಚ್ಎಫಲ್ ಒಂದು ಓರಿ ಐತೆ, ಅದು ಅರ್ಪಿತ್ ಅಂತ ಹೇಳಿ. ಸೊ ಆ ಓರಿ ಬ್ರೀಡಲ್ಲಿ ಬಿದ್ದಿರೋಂಥ ಕರು ಇದು. ಸೊ ಅದು ಈಲ್ಡ್ ರೇಟ್ ಏನೈತೆ ಅಂದರೆ ಒಂದು ಕರವಿಗೆ ಅದು 10,300 ಲೀಟರ್ಸ್ ಐತೆ. ಸೊ ಹಂಗಂದರೆ ಅದು 23 ಲೀಟರ್ಸ್ ಆಯಿತು ಪರ್ ಟೈಮ್ಗೆ, ಅದು ಕೌಂಟ್ ಮಾಡಿ ಲೆಕ್ಕ ಹಾಕಿದ್ರೆ. ಸೊ ಆ ಥರ ಈಲ್ಡ್ ಅದನ್ನ ನೋಡಿ ನೀವು ಸೆಮೆನ್ಸ್ ಹಾಕ್ಸ್ಕೊಳ್ಳಿ ಹಸುಗಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಗಮನಿಸ್ಬೇಕು ಆಗ ಮಾತ್ರ ನಾವು ಆರೋಗ್ಯ ಕರುಗಳನ್ನು ತಗೋಬೋದು, ಮತ್ತು ಬ್ರೀಡ್ ಕರುಗಳನ್ನು ಪಡ್ಕೋಬೋದು. ಈಗ ನಮಗೆ ಸೆಮೆನ್ಸ್ ಗೊತ್ತಿದ್ರೆ ತಾನೇ ಇಂಥ ಕರು ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಇಲ್ಲಿ ಅದು ಅವ್ರಿಗೂ ಈಟ್ ಮಾಡಕ್ ಬರ್ತಾರಲ್ಲ ಸರ್, ಅದು ಅವರಿಗೂ ಗೊತ್ತಿರಲ್ಲ. ಅದನ್ನ ನಾವು ಇಂಟರ್ನೆಟ್ ಅಲ್ಲಿ ನೋಡಿ ಮಾಹಿತಿ ತಿಳ್ಕೊಬೇಕು. ತಿಳ್ಕೊಳ್ಳೋದು ಹೆಂಗೆ ಈಗ ನೀವೇನೋ ಇಂಟರ್ನೆಟ್ ನೋಡ್ಕೊಂಡು ತಿಳ್ಕೊಳ್ತೀರಾ, ಬೇರೆಯವರೆಲ್ಲ ಹೆಂಗ್ ತಿಳ್ಕೊಳ್ಳೋದಿಲ್ಲ? ಬೇ ನಾನು ಹೇಳಿದ್ನಲ್ಲ ಸರ್, ಈಗ ಸೆಮೆನ್ಸ್ ಮೇಲೆ ಒಂದು ಕೋಡ್ ಇರುತ್ತೆ, ಆ ಕೋಡ್ನ ಟೈಪ್ ಮಾಡಿದ್ರೆ ನೆಟ್ಟಲ್ಲಿ ಹೋಗಿ ಬೈಫ್ತೆ ಒಂದು ವೆಬ್ಸೈಟ್ ಐತೆ, ವೆಬ್ಸೈಟಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಈ ಈಟು ಇದೇ ಓರಿಯಿಂದ ಅಂತ ಗೊತ್ತಾಗುತ್ತೆ. ಮತ್ತೆ ಓರಿ ಹುಟ್ಟಿರೋ ಡೇಟು, ಅದ್ರದ್ದು ಈಲ್ಡ್ ರೇಟು, ಅದು ಅದು ಅದ್ರ ಮಿಲ್ಕ್ ಫ್ಯಾಟ್ ಎಷ್ಟು ಬರುತ್ತೆ, ಅದ್ರದ್ದು ಈಲ್ಡ್ ರೇಟ್ ಎಷ್ಟೈತೆ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಸರ್. ಅದು ಎಷ್ಟು ಪರ್ಸೆಂಟೇಜ್ ಆಫ್ ಎಚ್ ಎಫ್ ಜಾತಿನ ಒಂದೈತೆ ಎಲ್ಲ ಇರುತ್ತೆ. ಈಗ ನೀವು ಹೆಚ್ಚು ಕಡಿಮೆ ಇಲ್ಲಿರೋ ಹಸುಗಳಿಗೆಲ್ಲ ಇದೇ ಥರ ಮಾಡಿಸಿದ್ದೀರಾ? ಹಾಂ ಸರ್, ಇರೋ ಹಸುಗಳೆಲ್ಲ ನಾನು ಓರಿ ನೋಡಿ ಅದು ಕೋಡ್ ನೋಡಿ ಚೆಕ್ ಮಾಡಿಸಿ ಈಟ್ ಹಾಕ್ಸೋದು. ಎಷ್ಟು ವರ್ಷದಿಂದ ನಿಮ್ಗೆ ಗೊತ್ತಾಯ್ತು ವಿಚಾರ ಇದು ನಿಮಗೆ? ಈಗ ಒಂದು ವರ್ಷದಿಂದ ನೋಡ್ಕೊಂಡಿದ್ದೀನಿ ಸರ್ ನೆಟ್ಟಲ್ಲಿ. ಅದಕ್ಕಿಂತ ಮುಂಚೆ? ಮುಂಚೆ ಏನಿಲ್ಲ, ಕಾಮನ್ ಆಗಿ ಬೇರೆಯವ್ರು ಹೆಂಗ್ ಮಾಡ್ತಾರೋ ಹಂಗೆ, ಬೇರೆಯವ್ರು ಹೆಂಗ್ ಮಾಡ್ತಾರೆ ಹಂಗ್ ಮಾಡ್ತೀನಿ. ಅದು ಒಂದಿಷ್ಟು ಬದಲಾವಣೆ ನಿಮ್ಗೆ ಗೊತ್ತಾಗ್ತಾ ಇದೆ. ಎಷ್ಟು ವರ್ಷಗಳ ಕಾಲ ಹಾಲನ್ನ ನಾವು ಒಂದು ಮಟ್ಟದಲ್ಲಿ ಪಡೆಯೋದಕ್ಕೆ ಸಾಧ್ಯ ಒಂದು ಹಸುವಿನಿಂದ? ಸರ್ ಅದೇ ಹೇಳಿದ್ನಲ್ಲ, 3 ತಿಂಗಳು ಕಂಟಿನ್ಯೂಸ್ ಮೊದಲು ಏನ್ ಕೊಡುತ್ತೆ ಅದೇ ಹಾಲು ಕೊಡುತ್ತೆ, ಇನ್ನು ದಿನೇ ದಿನ ಕಳೀತಾ ಕಳೀತಾ ಒಂದಷ್ಟು ಹಾಲು ಡ್ರಾಪ್ ಆಗ್ತಾ ಬರುತ್ತೆ ಸರ್. ಈಗ ಇದ್ರ ತಾಯಿ ಅಂತ ನೀವು ಹೇಳಿದ್ರಲ್ಲ, ತಾಯಿ ಹಸು ಎಷ್ಟು ವರ್ಷ ಕೊಡ್ತಿತ್ತು ಅಂತ, ಈಗಲೂ ಅದೇ ಪ್ರಮಾಣದಲ್ಲಿ ಕೊಡ್ತಾ ಇದೆಯಾ ಹಿಂಗೆ ಅಂತ? ಸರ್ ಇದರಿಂದ ಇನ್ನೊಂದು 20 ದಿವಸಕ್ಕೆ ಅದು ಕರ ಹಾಕುತ್ತೆ ಸರ್. ಇದು 4 ತಿಂಗಳಾದ್ಮೇಲೆ ಈಟ್ ತಗೊಂಡೈತೆ, 4 ತಿಂಗಳಾದ್ಮೇಲೆ ಈಗ ಅಲ್ಲೇ 8 ತಿಂಗಳು ತುಂಬಿ 9 ತಿಂಗಳು ಲಾಸ್ಟ್ ಇನ್ನೊಂದು 20 ಡೇಸ್ ಐತೆ ಸರ್ ಅದು ಕರು ಹಾಕ್ಲಿಕ್ಕೆ. ಈಗ 20 ಡೇಸ್ ಕರು ಹಾಕುತ್ತೆ ಇದರಿಂದ. ಹಂಗಲ್ಲ ಪ್ರಶಾಂತ್, ನಾನು ಕೇಳಿದ್ದು ಒಂದು ಹಸುವಿನ ಒಂದು ಜೀವಿತ ಅವಧಿಯಲ್ಲಿ ಎಷ್ಟು ಕರುಗಳನ್ನ ಪಡ್ಕೊಳಕ್ ಸಾಧ್ಯ, ಆ ಬಗ್ಗೆ ಏನಾದರೂ ನಿಮಗೆ ಒಂದು ಯೋಚನೆ ಇದೆಯಾ ಅಂತ? ಒಂದು ದಣಿನಲ್ಲಿ ಎಷ್ಟು ಕರು ಹಾಕ್ಸ್ಕೋಬಹುದು ಅಂತ ಸರ್? ಒಂದು ದಣಿನಲ್ಲಿ ನಮ್ಮ 17-18-20 ಕರು ಗಂಟನ ಹಾಕ್ಸ್ಕೋಬೋದು ಸರ್. ಅದು ಹೆಂಗೆ ಯಾವ ಥರ ಹಾಕ್ಸ್ಕೋಬೋದು ಅಂದರೆ, ಹಸುಗಳ ಕ್ಯಾಲ್ಸಿಯಂ ಕಮ್ಮಿ ಮಾಡಬಾರ್ದು. ಕ್ಯಾಲ್ಸಿಯಂ ಪ್ರಮಾಣ ಕಮ್ಮಿ ಆಯಿತು ಅಂದರೆ 4-5 ಕರು ಹಾಕ್ತು ಅಂದರೆ, ಹಸುಗು 4-5 ಕರು ಹಾಕಿದ ನಂತರ ಅದು ಇನ್ನೊಂದು ಟೈಮ್ ಕರು ಹಾಕ್ತು ಅಂದರೆ ಹಸು ಕ್ಯಾಲ್ಸಿಯಂ ಕಮ್ಮಿ ಇದ್ದರೆ ಹೇಳೋದಕ್ಕೆ ಆಗಲ್ಲ ಸರ್. ಆಮೇಲೆ ತಿರ್ಗಾ ಕ್ಯಾಲ್ಸಿಯಂ ಕೊರತೆ ಆಗುತ್ತೆ. ಕ್ಯಾಲ್ಸಿಯಂ ಕೊಡ್ಲಿಕ್ಕೆ ಏನು ಮಾಡ್ಬೇಕಂದ್ರೆ ಹಸುಗಳಿಗೆ ನಾವೇನು ಫುಡ್ ಕೊಡ್ತೀವಿ ಆ ಫುಡ್ಡಿನ ಜೊತೆಗೆ ಒಂದು ಸ್ವಲ್ಪ ಸುಣ್ಣದಲ್ಲಿ ಅದೇ ನೈಮ್ ಸ್ಟೋನ್ ಸರ್, ಅದರಲ್ಲಿ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ ಸುಣ್ಣನ ಮಿಕ್ಸ್ ಮಾಡಿಕೊಟ್ರೆ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಹಸುಗಳಿಗೆ. ಮತ್ತು ಕೊಡ ಫುಡ್ ಏನೈತೆ, ಫುಡ್ಡು ಕರೆಕ್ಟಾಗಿ ಬಾಡಿ ವೆಯ್ಟ್ ಕೌಂಟ್ ಮಾಡ್ಕೊಂಡು ಫುಡ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕ್ಯಾಲ್ಸಿಯಂ ಕಮ್ಮಿ ಆಗಲ್ಲ ಹಸುಗಳಿಗೆ. ಸೊ ಕ್ಯಾಲ್ಸಿಯಮ್ಮೇ ಮೇನ್ ಪರ್ಪಸ್ ಸರ್. ಕ್ಯಾಲ್ಸಿಯಂ ಕರೆಕ್ಟಾಗಿತ್ತು ಅಂದರೆ, ಈಗ ನಾನು ಒಂದು 2-3 ಫಾರ್ಮ್ ನೋಡಿದ್ದೀನಿ ಆನ್ಲೈನಲ್ಲಿ ಸರ್, ಆ ಫಾರ್ಮಲ್ಲಿ 17-18 ಕರು ಹಾಕ್ಸಿರೋ ಹಸುಗಳು ಇದ್ದಾವೆ. ಹಂಗಾಗಿ ಕ್ಯಾಲ್ಸಿಯಂ ಮೇನ್ ಫ್ಯಾಕ್ಟ್ ಸರ್ ಇದರಲ್ಲಿ. ದನ ಒಂದು ಕ್ಲೀನಾಗಿ ಸಾಕೊಂಡ್ರೆ ಹಾಕ್ಬೋದು. ಈಗ ನಮ್ಮದೇ ಒಂದು ಹಸು ಐತೆ, ಈಗ 5 ಕರು ಹಾಕೈತೆ ಸರ್. ಅದನ್ನು 5 ಕರು ಹಾಕೈತೆ ಅಂತ ಯಾರೂ ಕಂಡುಹಿಡಿಯಲ್ಲ. ಐ ಮೀನ್ ಈಗ ಈಟ್ ಮಾಡೋ ಡಾಕ್ಟ್ರು ಬಂದರೂ ಕೂಡ ಅದು ಈ 1 ಕರು ಹಾಕೈತಾ 2 ಕರು ಹಾಕೈತಾ ಅಂತ ಕೇಳ್ತಾರೆ. ಅಂದರೆ ಆರೋಗ್ಯವನ್ನು ಹಸುಗಳು ಆ ಥರ ಇದ್ದಾವೆ. ಈಗ ಹೇಳಿ, ಆರೋಗ್ಯದ ವಿಚಾರ ಬಂದಾಗ ಅವುಗಳಿಗೆ ಕಾಡುವಂತಹ ಕೀಟಗಳಾಗ್ಬೋದು, ರೋಗಗಳಾಗ್ಬೋದು, ಇವುಗಳ ನಿರ್ವಹಣೆ ಜೊತೆಗೆ ಲಸಿಕೆಯನ್ನು ಕೊಡಿಸೋದಾಗ್ಬೋದು, ಅದು ಕಾಲ್ಬಾಯಿ ಇದಾಗ್ಬೋದು, ಅಥವಾ ಬೇರೆ ಅವುಗಳಲ್ಲಿ ಕಂಡು ಬರುವಂತಹ ತೊಂದರೆಗಳಾಗ್ಬೋದು, ಅದಕ್ಕೆಲ್ಲ ಯಾವ ಥರ ಯೋಚನೆ ಮಾಡಿದ್ದೀರಿ, ಹೆಂಗೆ ವ್ಯವಸ್ಥೆ ಮಾಡಿದ್ದೀರಿ? ಸರ್ ಹಸುಗಳಲ್ಲಿ ಮೇನ್ ಬರೋದು ಕೆಚ್ಚಲು ಬಾವು, ಮತ್ತೆ ಕಾಲಿಗೆ ಹುಳ ಬೀಳುತ್ತವೆ ಸರ್. ಅದು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಅದು ಹಸು ಇರೋ ಜಾಗನ. ಸೊ ಕೆಚ್ಚಲು ಬಾವು ಬರದೇ ಇರೋ ಥರ ನಾವು ಏನು ಮಾಡಬೇಕು ಅಂದರೆ, ನಾವು ಹಸುಗಳು ಇಟ್ಕೊಳ್ಳೋ ಜಾಗ ಕರೆಕ್ಟಾಗಿರ್ಬೇಕು. ಕರೆಕ್ಟಾಗಿರ್ಬೇಕಂದ್ರೆ ಹೆಲ್ದಿಯಾಗಿರ್ಬೇಕು, ಸ್ವಚ್ಛತೆಯಿಂದ ಇರಬೇಕು. ಮತ್ತು ಹಸುಗಳು ಅದ್ರ ಸಗಣಿನ ನಾವು ತುಣಿಬಾರ್ದು ಸರ್, ಅದು ತುಣಿದ್ರೆ ಅದು ಕಾಲಲ್ಲಿ ಹುಳ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೆಚ್ಚಲು ಬಾವು ಒಂದು ಬರಲಿಲ್ಲ ಅಂದರೆ ಹಸುಗಳಿಗೆ ಇನ್ಯಾವುದೇ ಇದು ಬರಲ್ಲ. ಮತ್ತು ವರ್ಷಕ್ಕೊಂದ್ಸಲ ವ್ಯಾಕ್ಸಿನ್ ಮಾಡಿಸ್ಕೋಬೇಕು ಹಸುಗಳಿಗೆ ಸರ್. ವ್ಯಾಕ್ಸಿನ್ ಮಾಡಿಸ್ಕೊಂಡ್ರೆ ಅದು ಮುಂಜಾಗ್ರತೆ. ವ್ಯಾಕ್ಸಿನ್ ಮಾಡಿಸಿರೋದ್ರಿಂದ 99% ಹಸುಗಳಿಗೆ ಕಾಯಿಲೆ ಬರದೇ ಇರೋ ರೀತಿ ತಡೆಯುತ್ತೆ. ನೀವು ಅದೆಲ್ಲ ಎಲ್ಲ ಹಸುಗೂ ಮಾಡಿಸ್ತೀವಿ? ಹಾಂ, ಎಲ್ಲ ಹಸುಗೂ ನಾವು ವ್ಯಾಕ್ಸಿನ್ ಮಾಡಿಸ್ತೀವಿ ಸರ್. ಇನ್ನೇನು ಸ್ವಚ್ಛತೆ, ನೈರ್ಮಲ್ಯತೆ ಮತ್ತು ಆರೋಗ್ಯ, ಆರೋಗ್ಯ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಬೇಕು ನೀವು ಮಾಡ್ತಾ ಹೋಗ್ತೀರಿ. ಮತ್ತು ಇದರಲ್ಲಿ ಇಷ್ಟೊಂದು ದುಡ್ಡಿದೆ ಅಂತ ನಿಮಗೆ ಗೊತ್ತಾಗಿದ್ದು ಹೆಂಗೆ? ಅದೇ ನಾನು ಹೇಳಿದ್ನಲ್ಲ ಫಸ್ಟು, ಅದು ಕಾನ್ಸ್ಟೆಂಟಾಗಿ ಬರ್ತಾ ಇರುತ್ತೆ. ಸೊ ನಾವು ಇಷ್ಟು ಲೀಟ್ರ್ ಹಾಲಾಗ್ತಾವ ಅಂದರೆ ಇಷ್ಟು ಅಮೌಂಟ್ ಬಂತು ಅಂತಲೇ ಅರ್ಥ. ಈಗ ನಾವು ಹೊಲದಲ್ಲಿ ಬೆಳೆ ಮಾಡಿದ್ರೆ ಅದು ಎಷ್ಟೇ ಚೆನ್ನಾಗಿ ಬರಲಿ, ರೇಟ್ ನಾವು ಇಷ್ಟೇ ರೇಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದಾದ್ರೆ ಹಂಗಲ್ಲ ಸರ್, ಇಷ್ಟು ಲೀಟ್ರ್ ಹಾಲು ಹೋಗ್ತಾ ಇದೆ ನಮ್ಮ ಮನೆಯಿಂದ ಆಚೆ ಅಂತ ಅಂದರೆ ಇಷ್ಟು ಅಮೌಂಟ್ ನಮ್ಮ ಅಕೌಂಟಿಗೆ ಬರ್ತಾ ಇದೆ ಅಂತ ಅರ್ಥ. ಸೊ ಹಂಗಾಗಿ ದಿನೇ ದಿನೇ ಹಾಲು ಅಂದರೆ ಈಗ ಅಮೌಂಟಿನ ವ್ಯೂ ಪಾಯಿಂಟಿಂದ ನೋಡಿದ್ರೆ ದಿನೇ ದಿನೇ ಹಸುಗಳನ್ನ ಇನ್ಕ್ರೀಸ್ ಮಾಡಬೇಕು ಅಂತಲೂ ಆಸೆ ರೈತರಿಗೆ ಹೆಚ್ಚಾಗ್ತದೆ. ಸೊ ಹಂಗಾಗಿ ಇದನ್ನ ಹಸುಗಳು ಮಾಡಿದ್ರೆ ಏನು ಯಾರು ಲಾಸ್ ಆಗಲ್ಲ ಸರ್. ಆದರೆ ಇದಕ್ಕೆ ಅದೇ ಒಂದಷ್ಟು ಕ್ಯಾಲ್ಕುಲೇಷನಿಗೆ ನಾವೇನು ಹೇಳ್ದೋ ಆ ಕ್ಯಾಲ್ಕುಲೇಷನ್ ಮೇಂಟೈನ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ರೈತರು ಲಾಸ್ ಆಗಲ್ಲ. ಈಗ ಅದೇ ನಾನು ಅದನ್ನೇ ಹೇಳಿದ್ದು ಕ್ಯಾಲ್ಕುಲೇಷನ್ ಅಂತ. ನೀವು ಹೇಳಿದ್ರಿ ಹಸುವಿನ ಒಂದು ದೇಹದ ತೂಕದ ಆಧಾರದ ಮೇಲೆ ನೀವು ಫೀಡ್ನ ಕೊಡ್ತೀರಿ, ಮತ್ತೆ ಹಾಲು ಕರೆಯುವ ಅವಧಿ, ಹಾಲು ಕರಿತಾ ಇದೆಯಾ, ಎಷ್ಟು ಹಾಲು ಕರಿತಾ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಫೀಡನ್ನ ಹೊಂದಿಸ್ತೀರಿ ಅಂತ. ಆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ದೇಹದ ತೂಕ ಹೆಂಗೆ ತಿಳ್ಕೋತೀರಿ ಸರ್? ದೇಹದ ತೂಕ ಅದಕ್ಕೆ ಒಂದು ಫಾರ್ಮುಲಾ ಐತೆ ಸರ್. ಆ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ ತಿಂಟು ವಿಡ್ತ್ ಅಂತ ಇದರಲ್ಲಿ. ಸೊ ಲೆಂತ್ ಇಂಟು ಬ್ರೆಡ್ ತಿಂಟು ವಿಡ್ತ್ ಅಂತ ಅಂದರೆ ಮುಂದೆಗಡೆ ಈ ಕಾಲಿನಿಂದ ಹಿಂದೆಗಡೆ ಕಾಲಿಗೆ ಎಷ್ಟು ಲೆಂತ್ ಐತೆ, ವಿಡ್ತು ಅಂದರೆ ಈ ಚೆಸ್ಟ್ ಭಾಗದಲ್ಲಿ, ಚೆಸ್ಟ್ ಅಂದರೆ ಮುಂದೆಗಡೆ ಎದೆ ಭಾಗದಲ್ಲಿ ಎಷ್ಟು ಸರ್ಕಂಫರೆನ್ಸ್ ಐತೆ ಹಸುದು, ಅದೊಂದು. ಮತ್ತು ಅದು ನೀ ಹಿಂದೆಗಡೆ ನೀ ಐತಲ್ಲ ಸರ್, ಅದು ಎಷ್ಟು ದಪ್ಪ ಐತೆ, ಆ ಫಾರ್ಮುಲಕ್ಕೆ ಹಾಕಿದ್ರೆ ಇಷ್ಟೇ ಕೆ ಜಿ ಬರುತ್ತೆ ಅಂತ ಹಸುದು ಅಪ್ರಾಕ್ಸಿಮೇಟ್ ಆಗಿ 2 kg 3 kg ಕೌಂಟ್ ಮಾಡಿ ಹೇಳ್ಬೋದು. ಅದನ್ನ ನೋಡ್ಕೊಂಡು ಅದ್ರ ಮೇಲೆ ಇದೆಲ್ಲ ಗೊತ್ತಾಗಿದೆ. ಹೆಂಗೆ ನೀವು ಎಲ್ಲೂ ತರಬೇತಿನೂ ಹೋಗಿಲ್ಲ ಅಂತಿರಲ್ಲ? ನಾನು ಹೇಳೋದಲ್ಲ ಸರ್, ಆನ್ಲೈನ್ ಅಲ್ಲಿ ಎಲ್ಲ ಸಿಗುತ್ತೆ ಸರ್. ಎಜುಕೇಟೆಡ್ ಅಂತ ಅಂದ್ರೆ ಒಂದು ವೆಬ್ಸೈಟ್ ನೋಡಿದೆ ಅಂತ ಅಂದ್ರೆ ಎಲ್ಲ ಸಿಗುತ್ತೆ, ಅದನ್ನ ನೋಡ್ಬೇಕು ಅಷ್ಟೇ. ಇವುಗಳಿಗೆಲ್ಲ ವಿಮೆ ಮಾಡಿಸಿದಿರಿ? ಹಾ, ಇನ್ಸೂರೆನ್ಸ್ ಮಾಡಿಸಿಲ್ಲ ಸರ್ ಯಾವುದಕ್ಕೂ. ಇನ್ನು ಮಾರುಕಟ್ಟೆನೂ ಅಷ್ಟೇ, ಬೇರೆ ರೀತಿಯ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ಕೊಂಡಿದ್ದೀರಿ ಹಾಲಿನ ಮಾರುಕಟ್ಟೆಗೆ, ಅದು ಹೆಂಗ್ ಗೊತ್ತಾಯ್ತು ಅಲ್ಲಿ, ಅದು ಹೇಗೆ ಬೇರೆಗಿಂತ ಭಿನ್ನವಾಗಿದೆ, ಅಲ್ಲಿ ಏನೆಲ್ಲ ಗುಣಮಟ್ಟದ ಒಂದು ನಿಯಂತ್ರಣಕ್ಕೆ ಅವ್ರು ಏನೆಲ್ಲ ಪರೀಕ್ಷೆಗಳನ್ನ ಮಾಡಿ ಆಮೇಲೆ ನಿಮ್ಮ ಉತ್ಪನ್ನವನ್ನು ತಗೋತಾರೆ ಸರ್? ಅದು ಅವರೇ ಬಂದು ವಿಸಿಟ್ ಕೊಟ್ಟಿದ್ರು ನಮ್ಮ ಫಾರ್ಮ್ ಹತ್ರ. ವಿಸಿಟ್ ಕೊಟ್ಟು ಹಿಂಗ್ ಕೊಡ್ತೀರಾ, ರೇಟ್ ಇಷ್ಟಿದೆ, ಮನೆ ಹತ್ರ ಬಂದು ತಗೊಂಡೋಗ್ತೀವಿ ಅಂತ ಅಂದ್ರು. ಮತ್ತೆ ಏನಪ್ಪ ಅಂದ್ರೆ ನಮ್ದು ಇದು ತೋಟ ಆಗಿರೋದ್ರಿಂದ ಊರು ನಮಗೆ 1.5 kilometer ಆಗುತ್ತೆ ಸರ್. ಹಾಲನ್ನ ಜಾಸ್ತಿ ಪ್ರಮಾಣದಲ್ಲಿ ಹಾಲನ್ನ ನಾವು ತಯಾರಿಸಿದ್ರೆ ಹಾಲನ್ನ ತಗೊಂಡೋಗ ಕೂಡ ತೊಂದರೆ ಆಗ್ತಿತ್ತು. ಈಗ ಮನೆ ಹತ್ರಕ್ಕೆ ಬಂದು ತಗೊಂಡೋಗ್ತಾರೆ, ಮತ್ತೆ ಹಾಲಿನ ರೇಟು ಕೂಡ ಜಾಸ್ತಿ ಕೊಡ್ತಾರೆ. ನಮಗೆ ಮೇಂಟೆನೆನ್ಸು ಈಗ ಹಾಲು, ಈಗ ನಾವು ಹಸುವಿನಲ್ಲಿ ಹಾಲು ಕರೆಯೋದು ಎಷ್ಟು ಮುಖ್ಯನೋ, ಹಾಲು ತಗೊಂಡೋಗೋದು, ಈಗ ಒಂದು ಮಳೆ ಬರುತ್ತೆ ಇದೆಲ್ಲ ಇರುತ್ತೆ, ಟೈಮ್ ಸರಿಯಾಗಿರಲ್ಲ. ಈಗ ಒಬ್ಬರೇ ಎಲ್ಲ ಯಂತ್ರೋಪಕರಣಗಳು ಇರೋದ್ರಿಂದ ಒಬ್ಬರೇ ಆದರೂ ಇಷ್ಟು ಹಸುಗಳಿದ್ರು ಒಬ್ಬರೇ ಆದರೂ ಮೇಂಟೈನ್ ಮಾಡ್ಬೋದು. ಒಬ್ಬರೇ ಹಾಲು ಕರೆದು ಇಲ್ಲಿಟ್ಟರೆ ಬಂದು ಅವರೇ ಬಂದು ತಗೊಂಡೋಗ್ತಾರೆ ಹಾಲನ್ನು. ಮತ್ತು ಹಾಲಿನ ರೇಟು ಜಾಸ್ತಿ ಕೊಡ್ತಾರೆ. ಮತ್ತು ಹಾಲು ಕ್ವಾಲಿಟಿ ಇರುತ್ತೆ ಸರ್. ಹಾಲು ಕ್ವಾಲಿಟಿ ಹೆಂಗಿರುತ್ತೆ ಅಂತ ಅಂದರೆ, ಸೊ ನಮ್ಮ ಹಸುಗಳಿಗೆ ಹಾಕೋ ಫುಡ್ಡೇ ಆ ಥರ ಇದೆ. ನಾನು ಹೇಳಿದೆ ಈ ಥರ ವಿಥೌಟ್ ಕೆಮಿಕಲ್ ಇಲ್ಲದೆ ಇರೋ ಫುಡ್ಡನ್ನೇ ನಾವು ಹಾಕ್ತೀವಿ. ಹಾಲು ಫ್ಯಾಟು ಕೂಡ ಈಗ 4.5, 4.7, 4.8 ಇರುತ್ತೆ ಸರ್. ಫ್ಯಾಟ್ ಚೆನ್ನಾಗಿರುತ್ತೆ. ಮತ್ತು ಹಾಲಿನ ರೇಟು ಕೂಡ ಜಾಸ್ತಿ ಕೊಡ್ತಾರೆ. ಮತ್ತು ಇನ್ನೇನಪ್ಪ ಅಂದರೆ ಹಸುಗಳು ಹೆಲ್ದಿ ಆಗಿರುತ್ತೆ ಸರ್ ಈ ಡೈರಿಗೆ ಹಾಲು ಕೊಡೋದ್ರಿಂದ. ಅದೊಂದು ಇನ್ನೊಂದು ಮೇಜರ್ ಥಿಂಗ್ಸ್ ಹೇಳ್ಬೋದು. ಈಗ ನಾವು ಏನು ಕೆಮಿಕಲ್ನೇ ಆ್ಯಡ್ ಮಾಡದೇ ಇರೋದ್ರಿಂದ ಹಸುಗಳು ಹೆಲ್ದಿ ಆಗಿರ್ತವೆ. ಅಂದರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚೋದಕ್ಕೆ ಯಾವುದೇ ಒಂದು ಚೋದಕ ವಸ್ತುಗಳು ಅಥವಾ ರಾಸಾಯನಿಕಗಳನ್ನು ನೀವು ಬಳಕೆ ಮಾಡ್ತಾ ಇಲ್ಲ. ಈಗ ನೀವು ಇನ್ನೂ ವಿದ್ಯಾರ್ಥಿ ಆಗಿದ್ದೀರಿ, ಇನ್ನೂ ಅಂದರೆ ವ್ಯಾಸಂಗ ಮುಂದುವರಿಸ್ತಾ ಇದ್ದೀರಿ, ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಈಗಳ ಪಶುಪಾಲನೆಯಲ್ಲಿ ಅಥವಾ ಹೈನುಗಾರಿಕೆಯಲ್ಲಿ ನೀವು ತೊಡಗಿಸ್ಕೊಳ್ಳೋಕೆ ಸಾಧ್ಯ? ಏನಿದೆ, ಹೆಂಗಿರುತ್ತೆ ನಿಮ್ಮ ಚಟುವಟಿಕೆ ಎಲ್ಲ? ಸರ್, ನಾವು ಕಾಲೇಜ್ಗೆ ಹೋಗೋ ಮುಂದೆನೇ ಏನು ವರ್ಕ್ ಇದೆ ಆ ವರ್ಕ್ ಮುಗಿಸಿ ಹೋಗ್ತೀವಿ. ಮತ್ತು ನನ್ನ ತಮ್ಮ ಅವನು ಅಂಗಡಿಗೆ ಹೋಗೋ ಮುಂದೆ ಅವನು ಎಷ್ಟು ವರ್ಕ್ ಮಾಡಬೇಕು ಅಷ್ಟು ವರ್ಕ್ ಮಾಡಿ ಹೋಗ್ತಾನೆ. ಇನ್ನು ರಿಮೈನಿಂಗ್ ನಮ್ಮ ಅಪ್ಪರು ನೋಡ್ಕೋತಾರೆ. ಅದೇ ಏನು ವರ್ಕ್ಗಳು ಬೆಳಿಗ್ಗೆ ಏನಂತಂದರೆ, ಬೆಳಿಗ್ಗೆ ಈಗ ನಮ್ಮದೇ ಎಲ್ಲ ಮೇವೆಲ್ಲ ಇರೋದ್ರಿಂದ ಎಲ್ಲ ಮೇವೆಲ್ಲ ಕಟಿಂಗ್ ಮಾಡಿ ಇಲ್ಲಿಗೆ ತಂದು ಚಾಫ್ ಕಟ್ಟಿರೋರಲ್ಲಿ ಕಟ್ ಮಾಡಿ ಮೇವನ್ನ ಇಟ್ಟು ತಿಂಡಿ ಎಲ್ಲ ಸುರಿದು ಹಸುಗಳೆಲ್ಲ ಒಳಗಡೆ ಇಲ್ಲಿ ಫೀಲ್ಡಲ್ಲಿ ಇರ್ತವೆ. ಫೀಲ್ಡಿಂದ ಬರ್ತವೆ, ಅದು ಗೇಟ್ ಓಪನ್ ಮಾಡ್ತಿದ್ದಂಗೆ ಅದ್ರ ಪ್ಲೇಸ್ಗೆ ಅವೇ ಹೋಗಿ ನಿಂತ್ಕೊಳ್ತವೆ. ಅದು ಹೋದಾಗ ಅದು ಅದಕ್ಕೆ ಫೀಡು ಮತ್ತು ಎಲ್ಲ ಹಾಕಿ ಮೇವೆಲ್ಲ ಹಾಕಿ ತಿರ್ಗಾ ನಾವು ಕಾಲೇಜಿಗೆ ಹೋಗ್ತೀವಿ. ಅದು ಮೇಯ್ದ ನಂತರ ಹಸುಗಳನ್ನ ಅಲ್ಲೇ ಬಿಡ್ತಾರೆ ಸರ್. ಬಿಟ್ಟು ಅವು ಈ ಫೀಲ್ಡು ಬರ್ತವೆ. ಫೀಲ್ಡು ಬಂದು ಅವು ಎಷ್ಟು ಬೇಕಷ್ಟು ನೀರು ಕುಡಿತವೆ. ಹಸು ಎಷ್ಟು ಹುಲ್ಲು ಮೇಯ್ತವೆ ಅವು ಮೇಯ್ದ ನಂತರ ಇಲ್ಲಿ ಬಂದು ಮನ್ಕೊಳ್ಳೋ ಹಸುಗಳು ಮಲ್ಕೋತವೆ. ತಿರ್ಗಾ ಬೇಕು ಮೇವನ್ನು ನಾವು ತಿರ್ಗಾ ಒಳಗಡೆ ಹೋಗಿ ಅವರಷ್ಟಕ್ಕೆ ಅವೇ ಮೇಯ್ತವೆ. ಉಳಿಕೆ ಮೇವು ಅವೇ ಹೋಗಿ ಮೇಯ್ತವೆ. ಅದೇ ಜಾಗಕ್ಕೆ ಹೋಗಿ ಅಲ್ಲೇ ಮೇಯುತ್ತೆ. ಅದೇ ಜಾಗಕ್ಕೆ ಹೋಗಿ ಅಲ್ಲೇ ಮೇಯುತ್ತೆ ಸರ್ ಬಿಟ್ಟಾಗ. ಈ ಥರ ಪ್ರಾಕ್ಟೀಸ್ ಆಗಿದೆ ಅವಿಗೆ. ಪ್ರಾಕ್ಟೀಸ್ ಮಾಡಿಸಿದ ಅಥವಾ ಅದೇ ಆಗುತ್ತೆ ಸರ್? ಅವೇ ಅವೇ ಅವಕ್ಕೆ ಆಗ್ಬಿಡ್ತೇವೆ ಸರ್. ಅವು ದೈನಂದಿನ ಚಟುವಟಿಕೆ ಎಲ್ಲ ಅವ್ರು ತೊಡಗಿಸ್ಕೊತಾವಲ್ಲ, ಅವರಷ್ಟಕ್ಕೆ ಅವೇ ಆಗ್ತವೆ. ನಾವೇನು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಕುರಿ ಮೇಕೆ ಇವುಗಳ ಸಾಕಣೆನೂ ಮಾಡಿದ್ದೀರಾ? ಇಲ್ಲ ಸರ್, ಈ ಹಸು ಬಿಟ್ಟರೆ ಕೋಳಿ, ಇದು ಬಿಟ್ಟರೆ ವ್ಯವಸಾಯ ಮಾಡ್ತೀವಿ ಅಷ್ಟೇ. ಇನ್ನೇನು ಮಾಡೋದು, ಇನ್ನೂ ಮಾಡಬೇಕು ಅಂತ ಕನಸುಗಳಿದೆ ಒಟ್ಟಿನಲ್ಲಿ? ಹಾಂ ಸರ್, ಇದರಲ್ಲೇ ಬೇರೆ ಪ್ಲಾನ್ ಇದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಇವನ್ನೇ ನೋಡ್ಕೊಂಡು ಹೋಗೋಣ. ಆ ಪ್ಲಾನು ಏನು ಅಂತ ನಿಮಗೆ ಹೇಳ್ತಿಲ್ಲ, ಇರಲಿ, 2 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಒಳ್ಳೇದಾಗಲಿ ಪ್ರಶಾಂತ್ ಕುಮಾರ್, ಏನೇ ಆಗಲಿ ನಿಮ್ಮ ಕೆಲವು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನೀವು ಮತ್ತು ನಿಮ್ಮ ತಂದೆಯವರು ಸಹ ಅವರೇನು ಪ್ರಯತ್ನಗಳು ಪಟ್ಟಿದ್ರು ಅದಕ್ಕೆ ನೀವು ಸಹ ಬೆನ್ನೆಲುಬಾಗಿ ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಅದರೆಲ್ಲ ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಕುರಿತಾಗಿ ಕೆಲವರು ನಮ್ಮ ಜೊತೆ ಪ್ರಶಾಂತ್ ಕುಮಾರು ಸ್ವಲ್ಪ ಮಾತಾಡಿದರೆ ಚೆನ್ನಾಗಿರೋದು ಅನ್ನೋ ಉದ್ದೇಶದಿಂದ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ಮುರ್ಸರಿ ವಿಧಾನ ಕನ್ನಡದಲ್ಲಿ ಹೇಳಿ. 9964042090 9964042090 9964042090 ಅಂದರೆ ಹೈನುಗಾರಿಕೆಯಲ್ಲಿ ಒಬ್ಬ ನಿರುದ್ಯೋಗಿ ಯುವಕ ಮನಸ್ಸು ಮಾಡಿದ್ರೆ, ಸರಿಯಾಗಿ ಮಾಡಿದ್ರೆ ಅವನ ಬದುಕನ್ನು ಕಟ್ಕೊಳ್ಬಹುದು, ಒಂದು ಯೋಜನಾಬದ್ಧವಾಗಿ ಬೆಳವಣಿಗೆಯನ್ನು ಹೊಂದಬಹುದು ಅನ್ನೋ ನಿಮ್ಮ ಒಂದು ವಿಚಾರ ಅಲ್ವಾ? ಈ ಕಬ್ಬಿನ ಗದ್ದೆಯಲ್ಲಿ ಆ ತ್ಯಾಜ್ಯಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ಪ್ರಯತ್ನಗಳಾಗಿದೆ? ಕಬ್ಬೆಲ್ಲ ಕಡ್ದಾದ್ಮೇಲೆ ತ್ಯಾಜ್ಯಗಳೆಲ್ಲ ಹೊರಗಡೆ ಹಾಕ್ತಿರೋ, ಅಲ್ಲೇ ಉಳಿಸ್ಕೋತಿರೋ, ಗೊಬ್ಬರ ಮಾಡ್ತಿರೋ, ಹೆಂಗೆ ಸರ್? ಅದು ಕಬ್ಬೆಲ್ಲ ಕಡ್ದ ನಂತರ ಅದು ಒಂದಷ್ಟು ದಿವಸ ಬಿಟ್ಟು ಅದು ಡ್ರೈ ಆಗುತ್ತೆ ಸರ್. ಡ್ರೈ ಆದ ನಂತರ ಬೆಂಕಿ ಹಚ್ತೀವಿ. ಬೆಂಕಿ ಹಚ್ಚಿ ಎಲ್ಲ ಇದಾದ ನಂತರ ತಿರ್ಗಾ ಕೂಳೆ ಬರುತ್ತೆ. ಕೂಳೆ ಬಂದ ತಕ್ಷಣ ವ್ಯವಸಾಯ ಮಾಡ್ತೀವಿ ಸರ್. ಇಲ್ಲದವರು ಅದರಲ್ಲಿ ಇನ್ನೂ ಒಂದು ಪ್ರೊಸೆಸ್ ಇರುತ್ತೆ ಸರ್. ಸರ್, ಆ ತರಗುನ್ನೆಲ್ಲ ತೆಗೆದು ಪಟಕ್ಕೆ ಕೇಳಿಸಿದ್ರೆ ಕಳೆ ಬರಲ್ಲ, ಅದು ಕೂಡ ಟನ್ನೇ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ಲಾಸ್ಟ್ ಟೈಮ್ ಅದೇ ಥರ ಮಾಡ್ಬೇಕಂತ ಇದ್ದೋ, ಸೊ ಅದು ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನ ನೋಡ್ಬೇಕಂತ ಇದೀವಿ ಸರ್. ನಾವಿನ್ನು ಅದನ್ನ ಮಾಡಿಲ್ಲ. ಈಗ ಎರಡು ಟೈಪ್ ಇದೆ. ಈಗ ಎರಡನೇ ಟೈಪ್ ನ ನೀವು ಮಾಡಿ ನೋಡಿ. ಮೊದಲನೇ ಟೈಪ್ ಬೇಡ, ಎರಡನೇ ಟೈಪ್ ಮಾಡಿ ನೋಡಿ, ಅದು ಒಳ್ಳೇದಾಗ್ಲಿ. ನಿಮ್ಮಂತವ್ರು ಮಾಡಿದ್ರೆ ನಾಲ್ಕು ಜನ ಅಲ್ಲೂ ಅಷ್ಟೇ ತಂತ್ರಜ್ಞಾನವನ್ನ ಎಷ್ಟು ಮಟ್ಟಿಗೆ ನಾವು ಬಳಕೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಬೋದು. ಏನೇ ಆಗ್ಲಿ, ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ಯಶಸ್ಸನ್ನ ಗಳಿಸಬಹುದು ಅನ್ನೋ ಒಂದು ಭರವಸೆ ನಿಮಗಿದೆ. ನಿಮ್ಮ ಪ್ರಯತ್ನಗಳೆಲ್ಲ ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಕುರಿತು ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕುರುಬಹಳ್ಳಿಯಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಕೆ ಪ್ರಶಾಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ರೈತ ಮಿತ್ರರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಬ್ಬಿನಲ್ಲಿ ಅಧಿಕ ಇಳುವರಿಗಾಗಿ ಅನುಸರಿಸಬೇಕಾದ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಬೇಸಾಯ ತಜ್ಞರಾಗಿರುವ ಡಾಕ್ಟರ್ ಟಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುತ್ತಾರೆ ಜಿ ಶಾಂತಕುಮಾರ್. ಯೋಚಿಸಿದಷ್ಟು ಪರಿಸರ ರಹಸ್ಯಮಯವಾಗುತ್ತದೆ. ಸಂಪೂರ್ಣವಾಗಿ ತಿಳಿಯುತ್ತೇನೆಂದು ಹೊರಡುವುದು ಮೂರ್ಖತನವೇ ಸರಿ. ಸುಮ್ಮನೆ ನಮಗೆ ಅಗತ್ಯ ಇದ್ದಷ್ಟು ಮಾತ್ರ ತಿಳಿದುಕೊಂಡು ಮಿಕ್ಕಿದ್ದನ್ನ ನೋಡಿ ಅಚ್ಚರಿ ಪಡುತ್ತಾ ಇದ್ದು ಬಿಡುವುದು ಒಳ್ಳೆಯದು ಎಂದಿದ್ದಾರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಈಗ ಒಂದು ಪರಿಸರ ಗೀತೆ, ನಂತರದಲ್ಲಿ ಒಂದು ಜನಪದ ಗೀತೆಯನ್ನ ಕೇಳಿ. ಗಣತೋ